ತೋಟಗಾರಿಕೆ ಬೆಳೆಗಳ ನಿರ್ವಹಣೆಯಲ್ಲಿನ ಅನುಭವವನ್ನು ಕುರಿತು ಮೈಸೂರು ತಾಲೂಕು ವರ್ಣಾ ಹೋಬಳಿ ಆಯರಹಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಎಎಚ್ ಮಹದೇವ ನಾಯಕ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರು ತಾಲೂಕು ವರುಣಾ ಹೋಬಳಿ ಆಯರಹಳ್ಳಿಯಲ್ಲಿ ಯಶಸ್ವಿಯಾಗಿ ಕೃಷಿ ನಡೆಸ್ತಿರುವಂತಹ ಎಎಚ್ ಮಹದೇವ ನಾಯಕ ಅವರು. ಮಹದೇವ ನಾಯಕ ಅವರಿಗೆ ಈಗ 65 ಪ್ರಾಯ. ಬಹಳ ಚಟುವಟಿಕೆಯಾಗಿ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಸಾಮಾಜಿಕವಾಗೂ ಸಹ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳಾದ ಆದಾಯವನ್ನು ದುಪ್ಪಟ್ಟು ಮಾಡುವಂತಹ ಯೋಜನೆ, ಈ ಯೋಜನೆಗೂ ಸಹ ಅರ್ಹರಾಗೋ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅವರನ್ನು ಮಾತಾಡಿಸಿ ಕೆಲವಾರು ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ. ನಮಸ್ಕಾರ ಮಹದೇವ ನಾಯ್ಕ ಅವರೇ. ನಮಸ್ಕಾರ ಸರ್. 65 ವಯಸ್ಸು ಈಗ ನಿಮಗೆ? ಹೌದು. ಕಾಣಲ್ಲ, ಚಟುವಟಿಕೆಯಾಗಿದ್ದೀರಿ, ಏನಿದ್ರು ಗೊತ್ತು? ನಾವು ಬೆಳಗ್ಗೆ ಎದ್ದು ಜಾಸ್ತಿ ಜಮೀನು ಕಡೆ ಓಡಾಡ್ತೀವಿ, ಅದರಲ್ಲೂ ವಾಕ್ ಮಾಡೋದಾಗತ್ತೆ. ಊಟ ತಿಂಡಿ ಲಿಮಿಟ್ ಆಗಿದ್ದೇವೆ, ಮತ್ತೆ ಯಾವ್ದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ, ಅದರಿಂದ ಸ್ವಲ್ಪ ಹೆಲ್ತಿ ಆಗಿದೆ. JSS ಕೃಷಿ ವಿಜ್ಞಾನ ಕೇಂದ್ರದ ಒಂದು ಮಾರ್ಗದರ್ಶನದಲ್ಲಿ ಸಾಕಷ್ಟು ನೀವು ಕೃಷಿಯನ್ನು ನಡೆಸ್ತಿದ್ದೀರಿ, ಜೊತೆಗೆ ನಿಮ್ಮನ್ನು ಒಬ್ಬ ಮಾದರಿ ರೈತ ಅಂತಲೂ ಗುರುತಿಸಿದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಏನು ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ಎದುರಾಯಿತು? ಯಾಕೆ PUC ತನಕ ಓದ್ಬಿಟ್ಟು ಆಮೇಲೆ ನೀವು ವಿದ್ಯಾಭ್ಯಾಸ ಮುಂದುವರಿಸ್ದೆ ಕೃಷಿಗೆ ಬಂದಿರಿ, ಅದೆಲ್ಲ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. KVK ರಾಜಣ್ಣ ಅವರು ನಮ್ಮ ಗ್ರಾಮಕ್ಕೆ ಆಗಾಗ ಭೇಟಿ ಕೊಡ್ತಿದ್ರು, ಮತ್ತು ಎಲ್ಲರ ಜೊತೆ ಅವರು ವಿಶ್ವಾಸದಿಂದ ಮಾತಾಡ್ತಾರೆ. ಅಲ್ಲಿಗೆ ಹೋದಾಗ್ಲೂ ನಮ್ಗೇನು ಬೇಕೋ ಅದನ್ನು ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ. ಮತ್ತು ನಾನು ಆ ಭೂಮಿಗೆ, ಈಗ ಬಾಳೆ ಹಾಕಿರೋ ಭೂಮಿಗೆ ನಾವು ಬಾಳೆ ಹಾಕ್ಬೇಕಾದ್ರೆ ಸಾಯಿಲ್ ಟೆಸ್ಟು KVKನಲ್ಲಿ ಮಾಡಿಸಿ ಅದೇನು ರಿಸಲ್ಟ್ ಇದೆ ಅದ್ರ ಪ್ರಕಾರ ಅವರು ತಿಂಗಳು ತಿಂಗಳು ಏನು ಗೊಬ್ಬರ ಔಷಧಿ ಹೇಳ್ತಾರೆ ಅದರಂತೆ ಮಾಡ್ಕೊಂಡು ಬಂದಿದ್ದೆ ಸರ್. ಈಗ ಎರೆ ಬೆಳೆ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ಗೊನೆ ಬಂದಿದೆ, 90% ಗೊನೆ ಬಂದಿದೆ. ಈಗ ಗೊನೆ ನೋಡಿದ್ರೆ 35-40-45 KG 50 KG ತನಕ ಇಳ್ದು ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ, ಇನ್ನೂ ಕಟ್ಟಿಂಗ್ ಮಾಡಿಲ್ಲ. ಸರಿ, PUC ತನಕ ಓದಿ ಯಾಕೆ ನೀವು ಕೃಷಿಗೆ ಬಂದುಬಿಟ್ರಿ ಅಂತ ನಾನು ಕೇಳಿದೆ. ಅದೇ ಸರಿ, PUC ಅಂದರೆ ನಾವು ದೇವಲಾಪುರದಲ್ಲಿ ನಮ್ಗೆ ಹೈಸ್ಕೂಲ್ ತನಕ ಓದೋಕ್ಕೆ ಅವಕಾಶ ಇತ್ತು. ನಾನು PUCಗೆ ನಾವು ಮೈಸೂರಿಗೆ ಬರಬೇಕಾಯಿತು. ಮೈಸೂರಿನಲ್ಲಿ ನಾವು ಡೈಲಿ ಹೋಗಿ ಬಂದು ಮಾಡೋಕ್ಕೆ ಬಸ್ ವ್ಯವಸ್ಥೆ ಇರಲಿಲ್ಲ. ನಾವು ಹೋದ ಅಂತ ಇದರಲ್ಲಿ ಡೈಲಿ ಒಂದೇ ಬಸ್ ಬತ್ತಿದ್ದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 7 ಗಂಟೆಗೆ ಇಲ್ಲೇ ಉಳಿದು ಓದಬೇಕಾಗಿತ್ತು ಮೈಸೂರಿನಲ್ಲಿ. ಮತ್ತು ನಮ್ಗೆ ಯಾರು ಸಿಟಿನಲ್ಲಿ ಸಂಬಂಧಿಕರಾಗಲಿ ಇನ್ನೊಬ್ಬರಾಗಲಿ ಇರಲಿಲ್ಲ. ಹೋಗಿ ಬಂದು ಮಾಡೋಕ್ಕೆ ತುಂಬ ತೊಂದರೆ, ಮತ್ತು ಮನೇಲಿ ಸ್ವಲ್ಪ ತೊಂದರೆ ಇತ್ತು. ಆ ಕಾರಣದಿಂದ ಓದು ಮುಂದುವರ್ಸೋಕ್ಕಾಗೋದಿಲ್ಲ ಅಂಥೇಳಿ ಓದನ್ ಬಿಟ್ಟು ವ್ಯವಸಾಯಕ್ಕೆ ಹೋದ. ಈಗ ನಿಮ್ಮ ತಂದೆಯವರು ಅವರು ಹನುಮಂತ ನಾಯ್ಕ ಅವರು, ಅವರು ಕೃಷಿಕರಾಗಿದ್ದರಾ? ಹೌದು ಸರ್. ಏನು ಬೆಳೀತಾ ಇದ್ರು ಅವರು? ಅವರು ಆಗ ನೀರಾವರಿ ಇರಲಿಲ್ಲ, ನಮಗೆ ಮಳೆ ಆಶ್ರಯಕ್ಕೆ ನಾವು ಜೋಳ, ರಾಗಿ, ಮತ್ತು ತೊಗರಿ, ಅಲಸಂದೆ, ಮೆಣಸಿ ಮನೆಗಾಗಷ್ಟು ಒಂದಷ್ಟು ತರಕಾರಿ ಇವೆಲ್ಲ ಸ್ವಲ್ಪ ಸ್ವಲ್ಪ ಬೆಳೀತಿದ್ದು ಸರ್. ಆಗ ಮಳೆ ಆಶ್ರಯದಲ್ಲಿ ಏನು ಬೆಳೆ ಬೆಳೀಬೋದು ಆ ಬೆಳೆಗಳೆಲ್ಲ ಬೆಳೀತಿತ್ತು. ನೀವು ಕೃಷಿ ಪ್ರಾರಂಭ ಮಾಡೋ ದಿವಸಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ, ಹೇಗಿತ್ತು ಆ ದಿನಗಳು? ನಾವು ಕೃಷಿ ಪ್ರಾರಂಭ ಮಾಡಿ ಅಂದರೆ ಸುಮಾರು ಒಂದು 25-30 ಆಯಿತು ಸರ್. ಈ ವರ್ಣಾ ಚಾನಲ್ ಬರೋಕ್ಕೆ ಮೊದಲು ನಾವು ವರ್ಣಾ ಚಾನಲ್ ಬತ್ತದೆ, ಮತ್ತು ಎಲ್ಲ ನೀರಾವರಿ ಆಯ್ತವ ಅಂತೇಳಿ ಸುಮಾರು ಒಂದು 10-15 ಜಮೀನು ಜಾಯಿಂಟ್ ಫ್ಯಾಮಿಲಿ ಎಲ್ಲ ನೀರು ಮಟ್ಟ ಮಾಡಿದೋ. ಅದು ನೀರು ನಮಗೆ ಕೊನೆ 2 ಗಂಟೆ ತಲುಪಲಿಲ್ಲ. ಆಗ ನಾವು ಬೋರ್ವೆಲ್ಗೆ ಹಾಕಂಗೆ ಹೋದೋ. ಸುಮಾರು ನಾವು ಒಟ್ಟಿಗೆ ಇದ್ದಾಗ ಸುಮಾರು ಒಂದು 6 ಬೋರ್ವೆಲ್ ಹಾಕಿಸ್ಕೊಂಡು ನಮ್ಮ ತಮ್ಮ ನಾವೆಲ್ಲ ಒಟ್ಟಿಗೆ ಇದ್ದ. ಆಗಲೂ ನಾವು ಜಾಸ್ತಿ ಬಣ್ಣಾರಿ ಶುಗರ್ ಫ್ಯಾಕ್ಟ್ರಿ ನಮ್ಗೆ ಹತ್ತಿರ ಇರೋದ್ರಿಂದ ಜಾಸ್ತಿ ಕಬ್ಬೆ ಬೆಳೀತಾ ಇದ್ದು, ಒಂದು 8 ಎಕರೆ 10 ಎಕರೆ 12 ಎಕರೆ ಕಬ್ಬು ಬೆಳೀತಾ ಇದ್ದು. ಅದನ್ನು ಬಿಟ್ಟರೆ ಉಳಿದು ಸ್ವಲ್ಪ ಭತ್ತ ಮತ್ತು ರಾಗಿ ಮತ್ತು ತರಕಾರಿಗಳು ಮನೆಗಾಗ ಅಷ್ಟು ಬೆಳಕತ್ತಾ ಇತ್ತು. ಈಗ ನಾವು ಡಿವೈಡ್ ಆದೋ, ಈಗ ಅವ್ರಿಗೊಂದು 10 ಎಕರೆ ಇದೆ, ನನಗೊಂದು ಐತೆ. ನಾನು ಬಾಲ ಟೈಮಿಂದ ನಾನು ಕಬ್ಬು ಬಾಳೆ ಅಷ್ಟೇ ಬೆಳೆದಿರೋದು, ಬೇರೆ ಏನು ಬೆಳೆದಿಲ್ಲ. ಈಗ ನಿಮಗಿರೋ ಒಂದು 9.5 ಎಕರೆ ಪ್ರದೇಶದಲ್ಲಿ ತೆಂಗು ಬೆಳೆ ಇದೆ, ಸಪೋಟ ಬೆಳೀತಾ ಇದ್ದೀರಿ, ಕಬ್ಬು ಬಾಳೆ ಅಡಿಕೆ. ಹೌದು ಸರ್. ಯಾವ್ದು ಜಾಸ್ತಿ ಕಾಸು ಬಂದಿದೆ ನಿಮಗೆ, ಯಾವ ಬೆಳೆನಲ್ಲಿ ಕಾಸು ನೋಡಿರೋದು ನೀವು? ಬಾಳೆ, ಕಬ್ಬು, ಮತ್ತು ಈ ಸರ್ ಮೆಣಸಿ ಹಾಕಿದ್ದೆ, ಮೆಣಸಿ ಚೆನ್ನಾಗಾಯಿತು ಸರ್. ಒಂದು ಬಾಳೆ ಒಳಗೆ ಹಾಕಿದ್ದು ಒಂದು 2 ಲಕ್ಷ ರೂಪಾಯಿ ಅಷ್ಟು ಮೆಣಸಿ ಆಯಿತು. ಈಗ ಬೆಳೆದಿರೋ ಬಾಳೆ ಜಾಗದಲ್ಲೇ? ಹೌದು ಸರ್. ಅಲ್ಲೇ ಅಂತರ ಬೆಳೆಯಾಗಿ ಹಾಕಿದ್ರಿ? 2 ಲಕ್ಷ ರೂಪಾಯಿ ಬಂತು ಸರ್. ಸುಮಾರು 1.5 ಎಕರೆ ಪ್ರದೇಶದಲ್ಲಿ. ಅದೇ 1 ಎಕರೆ 12 ಕ್ವಿಂಟಲ್, 1.5 ಎಕರೆಗಂತ ಕಮ್ಮಿ ಸರ್. 1 ಎಕರೆ 12 ಕಮ್ಮಿ ಇದೆ. ಈಗ ನಾಯಕರೇ, ಈಗ ನೀವು ಹೇಳಿದ್ರಿ ಕಬ್ಬು ನಿಮಗೆ ಭಾಳ ಇಷ್ಟವಾದ ಒಂದು ಬೆಳೆ, ಹೇಳಿ ಕಬ್ಬಿನ ಬೇಸಾಯದಲ್ಲಿ ಯಾವ ಥರ ಇಳುವರಿ ಮಾಡ್ತಿದ್ರಿ, ಗೊಬ್ಬರದ ನಿರ್ವಹಣೆ ಎಲ್ಲ ಹೆಂಗೆ ಮಾಡ್ತಿದ್ರಿ? ಕಬ್ಬು ಬೇಸಾಯದಲ್ಲಿ ಅಂದರೆ ನಾವು ಫಸ್ಟು ಭೂಮಿನ ಒಂದು 4 ಸಾರಿ 5 ಸಾರಿ ಉಳುಮೆ ಮಾಡಿ ಅದ ಮಾಡ್ಕೋತಿದ್ದು. 1 ಎಕರೆ ಜಮೀನಿಗೆ ಸುಮಾರು 4-5 ಟ್ಯಾಕ್ಟ್ರಷ್ಟು ಕೊಟ್ಟಿಗೆ ಗೊಬ್ಬರ ಹಾಕತ್ತಿದ್ದು. ಆಮೇಲೆ ನಮ್ಮ ಮೊದಲು ನಾವು 3 ಅಡಿ ಸಾಲು ಮಾಡ್ತಿದ್ದು ಫಸ್ಟೆಲ್ಲ. ಫ್ಲಡ್ ಇರಿಗೇಷನ್ನು, ನೀರು ಹಾಯಿಸ್ತಿತ್ತು 24 ಅವರ್ಸ್, 24 ಗಂಟೆ ಕರೆಂಟ್ ಇರ್ತಿತ್ತು. ಆಗ ನೀರು ಹಾಯಿಸ್ಕೊಂಡು ಮಾಡ್ತಾಯಿದ್ದು 3 ಅಡಿ ಸಾಲು. ನಾವು ಬಿತ್ತನೆ ಮೊದಲೆಲ್ಲ ಜಾಸ್ತಿ ಆಗ್ತಿತ್ತು ಸರ್, ಡಬ್ಬಲ್ ಇದನ್ನಾಗ್ತಿದ್ದು ಬಿತ್ತನೆ ಮೊದಲು. ಹಂಗಾಗಿ 1 ಎಕರೆ ಹೆಚ್ಚು ಕಮ್ಮಿ 4-5 ಟನ್ನು ಬಿತ್ತನೆ ಆಗ್ತಿದ್ದು. ಹಾಗೆ ನಾವು 1 ತಿಂಗಳ ಬಿಟ್ಟು ಅದೇ ಕಳೆ ಎಲ್ಲ ಕೀಳಿಸಿ ಆರಂಭ ಮಾಡ್ತಿದ್ದು, ಗೊಬ್ಬರ ಬಿಡ್ತಿದ್ದು, DAP ಪೊಟಾಷಿಯೂರಿಯಾ. ಪುನಃ 2ನೇ ತಿಂಗಳಿಗೆ ಆರಂಭ ಮಾಡಿ ಅಷ್ಟು ಗೊಬ್ಬರ ಬಿಡ್ತಿದ್ದು. 3ನೇ ತಿಂಗಳಿಗೆ ಆರಂಭ ಗೊಬ್ಬರ ಬಿಟ್ಟು ಮುರಿ ಅಂತ ಮಾಡಿ ಬಿಟ್ಬಿಡ್ತಿದ್ದು, ಇನ್ನು ಬರೀ ನೀರು ಹಾಯಿಸ್ಕೊಂಡು ಹೋಗೋದು ಕೊನೆ ಗಂಟು. ಹಂಗಾಗಿ ನಾವು ಎಕರೆಗೆ 70 ಟನ್ನು 75 ಟನ್ನು 80 ಟನ್ ಒಳಗೆ ಇಳುವರಿ ತೆಗಿತಾ ಇದ್ದಾರೆ. ಈಗ 517 VC ಫಾರ್ಮ್ನವ್ರದ್ದು ತಳಿ ಹಾಕಿದ್ದೀರಿ? ಈಗೇನು ಕೃಷಿ ಕ್ರಮಗಳಲ್ಲಿ ಏನು ಬದಲಾವಣೆ ಆಗಿದೆ? ಅಲ್ಲ, ಬದಲಾವಣೆ ಅಂದರೆ ಈಗ ಮೊದಲು ಹೆಂಗಿತ್ತು ಹಂಗೇನೆ, ಆದರೆ ಈಗ ಬಿತ್ತನೆ ಮೊದಲು ಐ ನೀರು ಅಂತೇಳಿ ಅದರಲ್ಲಿ ಮಾಡ್ತಾಯಿದ್ದೆ, ಈಗ ಡ್ರಿಪ್ಪಲ್ಲಿ ಮಾಡ್ತಾಯಿದ್ದೀವಿ. ಕ್ರಮ ಅದೇ, ಮಾಮೂಲಿ ಗೊಬ್ಬರ ಅಷ್ಟೇ ಗೊಬ್ಬರ ಹಾಕ್ತಿದ್ದೀವಿ, ನೀರು ಸ್ವಲ್ಪ ಕಡಿಮೆ ಬಿಡ್ತಾ ಇದ್ದೀವಿ. ಸ್ವಲ್ಪ ಕಡಿಮೆ ಆಗಿದೆ? ಹ್ಞೂ, ಕಡಿಮೆ ಆಗಿದೆ ಸರ್. ಈಗ 1 ಟನ್ ಬಿತ್ತನೆ ಆದರೆ ಸಾಕು. ಇನ್ನೂ ಕೆಲವರು 1 ಟನ್ನೇ ಒಂದು ಇದಕ್ಕಾಗ ಕಣ್ಣಿದೆಯಲ್ಲ ಅದನ್ನೇ ಕಟ್ ಮಾಡ್ಕೊಂಡು ಬಿತ್ತನೆ ಮಾಡೋರ ನಮ್ಮ ಸ್ನೇಹಿತರು, ನಾವು ಮಾಡಿಲ್ಲ. ಒಟ್ಟಿನಲ್ಲಿ 1.5 ಟನ್ ಬಿತ್ತನೆ ಆದರೆ ಸಾಕು, ಒಂಟಿ ಇದಾಕಿ ಬೆಳೀತಾ ಇದ್ದೀವಿ. ಈಗಲೂ ಹೆಚ್ಚು ಕಮ್ಮಿ 80 ಟನ್ 85 ಟನ್ ಇಳುವರಿ ತೆಗಿತಾ ಇದ್ದೀವಿ ಸರ್. ಕಬ್ಬು ಅಲ್ಲ, ತನೆ ಕಬ್ಬು ಅಲ್ಲಿ ಎಷ್ಟು ಬಂತು, ಕೂಳೆನಲ್ಲಿ ಎಷ್ಟು? ಕೂಳೆ ತರದಿಲ್ಲ ಇನ್ನುವ, ತನ್ನಿನಲ್ಲಿ 80 ಟನ್ ಅಷ್ಟು ಬಂದಿದೆ. 2 ಎಕರೆಗೆ 162 ಟನ್ ಬಂದಿತ್ತು. ಈಗ ಮುಂದಿನ ತಿಂಗಳು ಕಟಿಂಗ್ ಇದೆ ಸರ್, 2ನೇ ಕೂಳೆ. ನೀವು ಪ್ರಾರಂಭದಲ್ಲಿ ಒಂದು ಒಳ್ಳೆ ಮಾತು ಹೇಳಿದ್ರಿ, ಮಣ್ಣು ಪರೀಕ್ಷೆಯಿಂದ ಶುರು ಮಾಡಬೇಕು ಅಂತ. ಬಾಳೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಮಣ್ಣು ಪರೀಕ್ಷೆಯಿಂದ ಶುರುವಾಯಿತು, ಯಾವ ತಳಿ ಹಾಕಬೇಕು ಏನು ಮಾಡಬೇಕು ಅಂತ ಹೇಳಿ. ಬಾಳೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ಏನೆಲ್ಲ ಕೆಲಸಗಳು ಮಾಡಿದ್ದೀರಿ ನೀವು? ಅದೇ ಸರ್, ಮಣ್ಣು ಪರೀಕ್ಷೆ ಮಾಡಿಸ್ತಾ. ಏನು ಬಂತು ಫಲಿತಾಂಶ ಅದು? ರಸಸಾರ 6.5 ಇದೆ, ಬಾಳೆ ಬೆಳೆಯೋಕ್ಕೆ ಸೂಕ್ತವಾಗಿದೆ ಅಂತ ನಮ್ಮ ಹೇಳಿದ್ರು. ಮತ್ತೆ ರಿಪೋರ್ಟು ಕೊಟ್ಟರು. ಅದರಂತೆ ಅವರು ಈ ಫಸ್ಟ್ ನಾವು ಬಾಳೆ ನೆಡಬೇಕಾದ್ರೆ ನಾವು 1.5 ಅಡಿ ಅಷ್ಟು 6 ಅಡಿ 6 ಅಡಿ ಅಂತರದಲ್ಲಿ ಹಾಕಿದ್ದೀವಿ. 1.5 ಅಡಿ ಅಷ್ಟು ಗುಂಡಿ ತೆಗೆಸಿದ್ದು. ಆ ಗುಂಡಿಗೆ ಪ್ರತಿ ಗುಂಡಿಗೂ 5-6 ಕೆಜಿಸ್ ಕೊಟ್ಟಿಗೆ ಗೊಬ್ಬರ, 250 ಗ್ರಾಮ್ ಅಷ್ಟು ಬೇವನಿಂಡಿ, ಸುಡೋಮೋನೋಪಾಸ್ ಇದೆಲ್ಲ ಹಾಕಿ 1 ವಾರಕ್ಕೆ ಮುಂಚಿತವಾಗಿ ನಾವು ಗುಂಡಿ ಮುಚ್ಚಿ ಬಿಟ್ಬಿಟ್ಟಿದ್ದೆ ಮಿಕ್ಸ್ ಮಾಡಿ. ನೆಡೋದು 1-2 ದಿನ ಅಂತೇಳಿ ಸ್ವಲ್ಪ ನೀರು ಬಿಟ್ಕೊಂಡು ಅದು ತೇವ ಮಾಡ್ಕೊಂಡು ನೆಡುವಾಗ 1 ಗುಳಿಗೆ 10 ಗ್ರಾಮ್ ಅಷ್ಟು ಫಿರಡಾನ್ ಕಾಳೆಲ್ಲ ಹಾಕಿ ನೆಟ್ಟು ಸೊನ್ನೆ ನೆಟ್ಟು ಅದಕ್ಕೆ ತಕ್ಕಾಗಿ ನೀರು ಬಿಡ್ತಾ ಇದ್ದ ಡ್ರಿಪ್ಪಲ್ಲಿ. ದಿನ ಬಿಡ್ತೇನೆ ನೀರು ಬಿಡ್ತೇನೆ. ಮೊದಲನೇ ತಿಂಗಳು 1 ತಿಂಗಳಾದಮೇಲೆ 1 ಗುಣಿಗೆ 50 ಗ್ರಾಮ್ ಅಷ್ಟು ಯೂರಿಯಾ ಕೊಟ್ಟಿದ್ದು. ಮತ್ತು ಈ ಹಸಿ ಮೆಣಸಿನಕಾಯಿ ಹಾಕಿದ್ರಲ್ಲ, ಅದು ಯಾವಾಗ ಹಾಕಿದ್ದು? ಮತ್ತೆ ಜೊತೆಯಲ್ಲಿ ಹಾಕ್ತು ಸರ್, ನಾವು ಬಾಳೆ ನೆಟ್ಟು 1 ವಾರದಲ್ಲೇ ಮೆಣಸಿ ಹಾಕಿದ್ರು. ಸಸಿಗಳನ್ನು ತಂದು ಹಾಕಿದ್ರಿ? ನರ್ಸರಿಯಿಂದ ಸಸಿ ತಂದು ಹಾಕಿದ್ರು. ಗಿಡ ತಂದ್ರ, ಗೆಡ್ಡೆ ತಂದ್ರ, ಹೆಂಗೆ? ಮೆಣಸಿ ಸ ಬಾಳೆ ಬಾಳೆ ಟಿಶ್ಯೂ ಕಲ್ಚರ್ ಸರ್ ಗಿಡದಿಂದ. ಟಿಶ್ಯೂ ಕಲ್ಚರ್ ಗಿಡಗಳನ್ನೇ ತರೋದ್ರಿಂದ ಏನು ಅನುಕೂಲ? ಟಿಶ್ಯೂ ಕಲ್ಚರ್ ಗಿಡ ತರೋದ್ರಿಂದ ಸ್ವಲ್ಪ ರೋಗ ಕಮ್ಮಿ ಬರುತ್ತೆ, ರೋಗ ಅವಾಯ್ಡ್ ಆಗುತ್ತೆ. ಹೆಚ್ಚಿಗೆ ಔಷಧಿ ಇದೆಲ್ಲ ಹೊಡೆಯ ತೊಂದರೆ ಇರೋದಿಲ್ಲ. ಅಂತೇಳಿ ನಾವು ಆರೋಗ್ಯಯುಕ್ತ ಸಿಗುತ್ತೆ ಅಲ್ಲೇ ಅದಕ್ಕೆ ಏನು ಪೋಷಣೆ ಪಾಲನೆ ಏನು ಮಾಡಬೇಕು ಮಾಡಿ ಕೊಟ್ಟಿರೋದ್ರಿಂದ ನಾವು ಗಿಡ ನೆಟ್ಟು ಬೆಳೆಯವರೆಗೂ ಅಷ್ಟು ಏನು ರೋಗ ಹೆಚ್ಚಿಗೆ ಬರೋದಿಲ್ಲ ಅನ್ನೋ ಉದ್ದೇಶದಿಂದ ನಾವು ಸೋಸಿ ಏನು ಏನು ರೇಟ್ ಕೊಟ್ರಿ ಆಗ ಸರ್? ನಾವು 14 ರೂಪಾಯಿಗೆ ಕೊಟ್ಟಿದ್ದೆ ಸರ್, ಒಂದು ಗಿಡಕ್ಕೆ 14 ರೂಪಾಯಿ. ಕಡಿಮೆನೋ ಜಾಸ್ತಿನೋ ಅದು? ಅದು ಕೆಲವು ಕಡೆ 12 ರೂಪಾಯಿಗೂ ಕೊಡ್ತಾರ ಅಂತ ಅಂತಿದ್ರು. ಆದರೆ ನಾವು ಯಾವ ಥರ ಆಯ್ಕೆ ಮಾಡ್ಕೊಳ್ಬೇಕು? ಈಗ ಸುಮಾರು ಜನ ಅಲ್ಲೇ ತಪ್ಪು ಮಾಡ್ತಾರೆ, ದುಡ್ಡು ಕಡಿಮೆ ಅನ್ನೋ ಕಾರಣಕ್ಕೋ ನೆಂಟ ಅನ್ನೋ ಕಾರಣಕ್ಕೋ ಹತ್ರ ಇದೆ ಅನ್ನೋ ಕಾರಣಕ್ಕೋ ಹೋಗ್ತಾರೆ. ಈಗ ನೀವು ಹೆಂಗೆ ಮಾಡ್ಕೊಂಡ್ರಿ ನಾಯಕರ ಅದನ್ನ ಹೇಳಿ ಸರ್. ನಾನು ಕಳೆದ ಬಾರಿ ನಮ್ಮ ಸ್ನೇಹಿತರು ಯಾರು ಕಿಳ್ನುಪುರದವರು ಪ್ರಕಾಶ್ ಅಂತಿದ್ರು, ಅವ್ರಿಗೆ ಹಿಂಗೆ ಸಡನ್ ಆಗಿ ನನಗೆ 1,500 ಗಿಡ ಬೇಕು ಅಂತ ಹೇಳಿದೆ. ಇಲ್ಲಿ ರಾಘವೇಂದ್ರ ಫಾರಂನಲ್ಲಿ ಫೋನ್ ಮಾಡಿದೆ, 1.5 ತಿಂಗಳು ಬೇಕು ನಿಮ್ಗೆ ಗಿಡ ಕೊಡೋಕೆ ಅಂದರು. ನನಗೆ ಸ್ವಲ್ಪ ಅರ್ಜೆಂಟ್ ಬೇಕಿತ್ತು. ಹಂಗಾಗಿ ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿದಾಗ ಅವರು ನಿಮಗೆ ಇನ್ನೊಂದು 4 ಕೆಜಿನಿಗೆ ತರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಏನಪ್ಪ ರೇಟು ಅಂದು 10 ರೂಪಾಯಿ ಅಂದರು, ತರಿಸ್ಕೊಟ್ಬಿಟ್ರು. ಆ ಗಿಡ ಹಾಕಿ ಬೆಳೆದಾಗ ನಮಗೆ ಸರಿಯಾಗಿ ಗಿಡ ಬೆಳವಣಿಗೆನೂ ಬರಲಿಲ್ಲ, ಮತ್ತು ಅದು ಇಳುವರಿನೂ ಬರಲಿಲ್ಲ ನಮಗೆ. ಹ್ಞೂ ಸರ್, ಹಂಗಾಗಿ ನಾವು ಈಗ ನಮಗೀಗ ರಾಜಣ್ಣವ್ರು ಇಂಥ ಕಡೆ ತಕ್ಕಳಿ ಅಂತ ಹೇಳಿದಾಗ ನಾವು ಅಲ್ಲಿ ರಾಘವೇಂದ್ರ ಫಾರ್ಮ್ ಗುಣಮಟ್ಟದ ಸಸಿ ಆಯ್ಕೆ ಮಾಡ್ಕೋ. ಹೌದು ಸರ್, ಹೌದು ಸರ್. ನಾವೇನೇ ಮಾಡಿದ್ರು ಸಸಿ ಗುಣಮಟ್ಟ ಇಲ್ಲ ಅಂದ್ರೆ ನಾವೇನೇ ಎಫೆಕ್ಟ್ ಹಾಕಿದ್ರು ಅದು ಫಸಲು ಬರೋದಿಲ್ಲ. ಈಗ JSS ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ರಾಜಣ್ಣ ಅವರ ಮಾರ್ಗದರ್ಶನ ನಿಮಗೆ ಸಿಕ್ತು. ಹೌದು ಸರ್. ಆಮೇಲೆ ಬೆಳವಣಿಗೆ ಹಂತದಲ್ಲಿ ಇನ್ನು ಏನೆಲ್ಲ ಹಾಕ್ತಾ ಹೋದ್ರಿ ಅದನ್ನು ಹೇಳಿ. ಯೂರಿಯಾ ಹಾಕಾಯ್ತು, ಅಲ್ಲಿ ತಂದು ನಿಲ್ಲಿಸಿದ್ರಿ, ಈಗ ಗೊನೆ ಬಿಡೋ ತನಕ ಏನು ಹಾಕಿದ್ರಿ? ಅದೇ ಸರ್, ಈಗ ಮೊದಲನೇ ತಿಂಗಳು 50-50 ಗ್ರಾಮ್ ಅಷ್ಟು ಯೂರಿಯಾ ಹಾಕಿದ್ವು. ಪುನಃ 2ನೇ ತಿಂಗಳು ಪೊಟ್ಯಾಶು ಮತ್ತು ಉಪ್ಪು ಸೂಪರ್. ಅದನ್ನು ಹೆಂಗೆ ಹಾಕೋದು, ಹಾಕೋ ಕ್ರಮ? ಅದೇ ಸರ್, ಒಂದು ಗಿಡಕ್ಕೆ 150 ಗ್ರಾಮ್ ಅಷ್ಟು ಸೂಪರು, 100 ಗ್ರಾಮ್ ಅಷ್ಟು ಪೊಟ್ಯಾಶು, 75 ಗ್ರಾಮ್ ಅಷ್ಟು ಅಮೋನಿಯಂ ಸಲ್ಫೇಟು. ಹಿಂಗೆ ಪ್ರತಿ ತಿಂಗಳು ಅವ್ರು ಹೇಳ್ದಂಗೆ ಹಾಕೊಂಡು ಬಂದಿದ್ದೀವಿ. ಡ್ರಿಪ್ಪಲ್ಲೇ ಕೊಟ್ಟರು ಅದನ್ನು? ಇಲ್ಲ ಸರ್, ನಾವು ಡ್ರಮ್ಮಲ್ಲಿ 200 ಲೀಟ್ರ್ ಡ್ರಮ್ಮಲ್ಲಿ ಅದನ್ನು ಎಷ್ಟು ಹಾಕ್ಬೇಕು ಅನ್ನೋದನ್ನ ನಾವು ಅಳತೆ ಮಾಡ್ಕೊಂಡು ಡ್ರಮ್ಮಲ್ಲಿ ಹಾಕಿ ಕಲಸಿ ಬುಡಕ್ಕೆ 1 ಲೀಟ್ರ್ ಹಂಗೆ ಉಯಿಸ್ಕೊಂಡ್ಬಿಡ್ತೀವಿ. ಆಮೇಲೆ ಬೆಳವಣಿಗೆ ಹಂತದಲ್ಲಿ ಅಷ್ಟು ಮಾಡಿಕೊಂಡ್ರೆ ಸಾಕು? ಹ್ಞೂ ಸರ್, ಅಷ್ಟು ಮಾಡ್ಕೊಂಡ್ರೆ ಸರ್. ಈಗ ಯಾವ ಹಂತದಲ್ಲಿದೆ, ಎಷ್ಟು ಗಿಡಗಳಿದೆ? ಆಮೇಲೆ ಇದು ಪ್ರತಿ ತಿಂಗಳು ಬನಾನಾ ಸ್ಪೆಷಲ್ಲು ಎಲೆಗಳಿಗೆಲ್ಲ ಫ್ರೇಮ್ ಮಾಡಿದ್ದೀವಿ. ಯಾವ ತಿಂಗಳಿಂದ ಶುರು ಆಗ್ಬೇಕದು? ಅದು ನಾವು 4-5ನೇ ತಿಂಗಳಿಂದ 5ವರೆಗೂ ಮಾಡಿದ್ದೀವಿ. ಗಿಡದಲ್ಲಿ ಎಷ್ಟು ಎಲೆಗಳಿರಬೇಕು ಆಗ? ಆ ಗಿಡದಲ್ಲಿ ಒಂದು 15 ಎಲೆ 16 ಎಲೆ ಇರಬೇಕು. 15-16 ಎಲೆ ಬಂದಮೇಲೆ ಶುರು ಮಾಡಬೇಕು. ಏನು ವ್ಯತ್ಯಾಸನ ನೀವು ಕಾಣೋದಕ್ಕೆ ಸಾಧ್ಯ ಆಯಿತು? ಯಾವುದರಿಂದ? ಬನಾನಾ ಸ್ಪೆಷಲ್ ಹಾಕಿದ್ರಿಂದ. ಬನಾನಾ ಸ್ಪೆಷಲ್ ಹಾಕಿದ್ರಿಂದ ಎಲೆಗಳು ತುಂಬ ಹಸರ ಬಂದ, ಮತ್ತು ಅಗಲವಾಗಿ ಎಲೆಗಳು ಬಂದ, ಮತ್ತು ಬುಡನು ದಪ್ಪವಾಗಿ ಬಂದು ಚೆನ್ನಾಗಿ ಬಂದಿದೆ ಸರ್. ತುಂಬ ಚೆನ್ನಾಗಿ ಗಿಡದ ಬೆಳವಣಿಗೆಗೆ ಸಹಾಯ ಆಯಿತು. ಸಹಾಯ ಈಗೇನು ಗೊನೆ ಬಿಟ್ಟಿದೆ, ಎಲ್ಲ ಒಂದೇ ಸಮನಾಗಿ ಬಿಟ್ಟಿದೆಯಾ, ಹೇಗೆ? 90% ಯೂನಿಫಾರ್ಮ್ ಆಗಿದೆ ಸರ್. ಎಲ್ಲ ಒಂದೊಂದು ಚಿಕ್ಕ ಗಿಡನೂ ಇದೆ, ಆದರೆ ಒಂದು 90% ಎಲ್ಲ ಯೂನಿಫಾರ್ಮ್ ಆಗಿದೆ. ಬೆಳೆಯ ಬೆಳವಣಿಗೆ ಬಗ್ಗೆ ನಿಮಗೆ ಸಂತೋಷ ಇದೆ? ಹ್ಞೂ, ತೃಪ್ತಿ ಇದೆ ಸರ್. ಬಾಳೆ ಬೇರೆ ಬೇರೆ ಬೆಳೆಗಳನ್ನು ನೀವು ಹಿಂದೆ ಬೆಳೆದಿದ್ದೀರಿ. ಹೌದು ಸರ್. ಹಾಗೂ ಈಗೂ ನೀವು ಏನು ವ್ಯತ್ಯಾಸನ ನೀವು ನೋಡ್ತಾ ಇದ್ದೀರಿ? ಹಿಂದೆ ಅಂದರೆ ಸರ್, ನಾವು ಪ್ರತಿ ತಿಂಗಳು ಗೊಬ್ಬರ ಕೊಡ್ತಿರಲಿಲ್ಲ. ಒಂದು ಬಾಳೆ ನಾವು ನೆಟ್ಟಾಗಿನಿಂದ ಅದು ಕಟಾವವರೆಗೂ 3ಗೊಬ್ಬರ ಕೊಡ್ತಿದ್ದು. ಅಂದರೆ ಕೊಡ್ತಿದ್ದು 1.5 ಕೆಜಿ ಟೋಟಲಿ ಕೊಡ್ತಿದ್ದು ಕೊನೆವರೆಗೂ, ಅಂದರೆ 1.5 ಕೆಜಿ 3 ತಿಂಗಳಿಗೊಂದ್ಸರಿ ಹಾಕ್ಬಿಡ್ತಿದ್ದು. ಈಗ ಕಮ್ಮಿ ಮಾಡಿ ಪ್ರತಿ ತಿಂಗಳು ಹಾಕ್ತಾ ಇದ್ದೀವಿ. ಈಗ ಅಂದರೆ ಪ್ರತಿ ತಿಂಗಳು ಬದಲಾವಣೆ ಕಾಣ್ತಾ ಇರ್ತೀವಿ ನಾವು ಬಾಳೆಯಲ್ಲಿ. ಬೆಳೆ ಚೆನ್ನಾಗಿ ಬಂದಿದೆ. ಮಾತಾ ನಾಯ್ಕ ಅವರೇ, ನೀವು ಈಗ ಹೆಚ್ಚು ನಿಮಗೆ ಕಾಸು ಕೊಡ್ತಿರೋದು ಯಾವ ಬೆಳೆ? ತೆಂಗಿನಕಾಯಿಗಳ ಮಾರಾಟನಾ, ಇಲ್ಲ ಸಪೋಟ ಗಿಡ ಹಾಕಿದ್ದೀರಿ 65 ಸಪೋಟ ಮರಗಳು, ಅವುಗಳಿಂದ ಬರ್ತಾ ಇದೆಯೋ, ಕಬ್ಬಿನಿಂದ ಬರ್ತಾ ಇದೆಯೋ, ಹೆಚ್ಚು ಕಾಸು ಯಾವುದ್ರಲ್ಲಿ ನೋಡಿದ್ರಿ ನೀವು? ಹೆಚ್ಚು ಕಾಸು ಈಗ ಬಾಳೆಯಲ್ಲೆ ಸರ್. ಬಾಳೆ ಮತ್ತು ಮೆಣಸಿನಕಾಯಿಯಲ್ಲಿ ಹೆಚ್ಚು ಕಾಸು ನೋಡಿ. ಆಮೇಲೆ ಇನ್ಯಾವುದು ತರಕಾರಿ ಬೆಳೆ ಬೆಳಿಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ತರಕಾರಿ ನಾವು ಮೊದಲಿಂದನೂ ಬೆಳೆದೇ ಇಲ್ಲ ಸರ್, ಯಾವುದೋ ತರಕಾರಿ ಬೆಳೆಗೆ ಹೋಗಿಲ್ಲ ನಾವು. ನಮಗೆ ಸ್ವಂತ ಮನೆಯಲ್ಲಿ ಆಳಿಲ್ಲದೆ ಇರೋದ್ರಿಂದ ತರಕಾರಿಗೆ ಸ್ವಲ್ಪ ಲೇಬರ್ ಜಾಸ್ತಿ ಬೇಕಾಗುತ್ತೆ, ಅದರಿಂದ ಹೆಚ್ಚಿಗೆ ತರಕಾರಿ ಬೆಳೆ ಬೆಳೆದಿಲ್ಲ. ಕಬ್ಬು, ಬಾಳೆ, ಅದೇ ಈ ಸಾರಿನೇ ಮೆಣಸಿ ಹಾಕಿದ್ದು ನಾನು ಬಾಳೆ ಒಳಗಡೆ. ನಾನು ಸುಮಾರು 20 ವರ್ಷದಿಂದ ಬಾಳೆ ಬೆಳಿತೇನೆ, ಆದರೂ ಏನು ಒಳಗೆ ಏನೂ ಆಗ್ತಿರ್ಲಿಲ್ಲ. ಆಮೇಲೆ ಏಲಕ್ಕಿ ಬಾಳೆನೂ ಬೆಳೆದಿದ್ದೀವಿ, ನೇಂದ್ರನು ಬೆಳೆದಿದ್ದೀವಿ. ಈ ಸಾರಿ ನಮ್ಮ ರಾಜಣ್ಣವ್ರು ಹೇಳಿದ್ರು ಒಳಗೆ ಏನಾದ್ರು ಮಾಡಿ ಅಂತ, ಅದಕ್ಕೆ ಮೆಣಸಿ ಹಾಕಿದ್ದು, ಮೆಣಸಿನ ಚೆನ್ನಾಗಿ ಬಂದಿದ್ದು ಬಂತು. ಈ ಬೆಳೆಗೂ ಪೂರಕವಾಗಿ ಆಯ್ತು. ಆಯ್ತು ಸರ್. ಅಡಿಕೆ ತರಿಸಿದ್ರಿ ಎಷ್ಟು? ಅಡಿಕೆ ನಾನು ಚಾಮರಾಜನಗರದ ಪಕ್ಕ ಅರದನಹಳ್ಳಿ ಅಂತ, ಅದು ಲಾಸ್ಟ್ ಇಯರ್ ತಂದಿದ್ದೆ ಸರ್, ಒಂದು 700 ಗಿಡನ. ನಮಗೆ 22 ರೂಪಾಯಿ ರೇಟ್ ತಗೊಂಡಿದ್ರು, ವಿತ್ ಟ್ರಾನ್ಸ್ಪೋರ್ಟ್ ಎಲ್ಲ ನಮ್ಮದೇ. ಈಗ ಕೂಡ್ಲೂರಿಂದ ತರಿಸಿದ್ದೀವಿ, ನಮ್ಮ ಸ್ನೇಹಿತರು ಬಸವಣ್ಣ ಅಂತ, ಅವ್ರಿಗೊಂದು ಸ್ವಲ್ಪ ಬೇಕಾಗಿತ್ತು, ಅರ್ನೂ ನನಗೆ ಅರ್ನೂರು ಇಬ್ಬರು ಜಾಯಿಂಟಾಗಿ ತರಿಸ್ತು, ಅವರೇ ತರಿಸ್ಕೊಟ್ಟಿದ್ರು. 35 ರೂಪಾಯಿ ರೇಟು ತರಿಸಿ ಇಟ್ಟಿದ್ದೀವಿ. ಇನ್ನು ಆ ನೆಟ್ಟಿಲ್ಲ ಸ ಗಿಡನ. ಇನ್ನು ಯಾವ ಅಂತರದಲ್ಲಿ 700 ಗಿಡ ಇದೆ ಅಂತ ಹೇಳಿದ್ರಲ್ಲ? ಹಾಂ, 700 ಗಿಡ ಇರೋದು ಬಾಳೆ ಜೊತೆಲಿ ಹಾಕಿರೋದು. ಅದು 10 ತಿಂಗಳಾಗಿದೆ, 10 ವರ್ಷ ತಿಂಗಳಾಗಿದೆ. ಸೊ ಇದು ಅಂತರ ಬೆಳೆಯಾಗಿ ನೀವು ಮಾಡಿದ್ದು, ಬಾಳೆ ಜೊತೆಗೆ ಅಡಿಕೆ ಮೆಣಸಿ. ಪ್ರಾರಂಭದ ಅವಧಿಯಲ್ಲಿ ಮೆಣಸಿನಕಾಯಿ. ಈ ಬಾರ್ಡ್ರಲ್ಲೆಲ್ಲ ಫಾರೆಸ್ಟ್ ಇದನ್ನು ಹಾಕಿದ್ದೀವಿ ಸರ್, ಗಿಡನ ಮಹಾಗನಿ ಹಾಕಿದ್ದೀವಿ. ಅಡಿಕೆ ತೋಟ ಸುತ್ತ ಒಂದು 80 ಗಿಡ ಹಾಕಿದ್ದೀವಿ. ಸಪೋಟಾದಲ್ಲಿ ನಿಮ್ಗೇನು ಕಾಸು ಬರಲ್ವಾ? ಅದೇ ಸರ್, ಈಗ 65 ಗಿಡ ಇದೆ, ಒಂದು 65,000 ಬರುತ್ತೆ ವರ್ಷಕ್ಕೆ. ಅದಕ್ಕೆ ಹೆಂಗೆ ನಿರ್ವಹಣೆ? ಏನಿಲ್ಲ, ಅದಕ್ಕೂ ಈಗ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ವರ್ಷಕ್ಕೊಂದ್ಸಾರಿ ಮುಂಗಾರು ಟೈಮಲ್ಲಿ. ಅದೇ ಡ್ರಿಪ್ ಇದೆ, ನೀರು ಕೊಡ್ತೀವಿ. ತೆಂಗಿನ ಹೆಂಗೆ ಮಾರಾಟ ಮಾಡೋದು? ತೆಂಗು ಕಾಯಿ ನಾವು ಕಿತ್ತು ಹಾಕ್ತೀವಿ, ವ್ಯಾಪಾರಸ್ಥರು ಅಲ್ಲಿ ಬರ್ತಾರೆ. ಲೋಕಲಲ್ಲಿ ಏನು ಬೆಲೆ ಇದೆ ಅದಷ್ಟು ಕೊಟ್ಟು ತಕ್ಕೊಂಡು. ತೆಂಗಿನ ಮರಗಳು ಹಾಕಿದ್ದು ಯಾರು? ನೀವು, ನಿಮ್ಮ ತಂದೆ? ನಾನೇ ಸರ್, ನಾನೇ. 350 ಮರ ಹಾಕಿದ್ರಿ, 150 ಫಲ ಬಿಡ್ತಾ ಇದೆ. ಫಲ ಬಿಡ್ತಾ ಇದೆ ಅಂದರೆ ಒಂದು 10 ವರ್ಷದಿಂದ ಬಿಡ್ತಾ ಇದೆ 150. ಇನ್ನು 130 ಈಗ ಸ್ಟಾರ್ಟ್ ಆಗಿದೆ. ಒಂಬಳೆ ಬಂದು ಎಳ್ನೀರ್ಗೆಳ್ನೀರು ಕೇಳ್ಬೋದು ಆ ಮಟ್ಟಕ್ಕಿದೆ ಈಗ. ಇನ್ನೂ ಅದು ಫುಲ್ಲು ಇಳುವರಿ ಬರ್ತಾ ಇಲ್ಲ, ಇನ್ನೂ ಒಂದು ವರ್ಷ ಬೇಕಾಗುತ್ತೆ. ಇನ್ನೊಂದು 100 ಗಿಡ ಈ ಲಾಸ್ಟ್ ಇಯರ್ ಹಾಕಿರೋದು. ಈ ಕೇಂದ್ರ ಸರ್ಕಾರದ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲೂ ಒಂದಿಷ್ಟು ತೋಟಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಹೇಳಿ, ಅದು ಹೇಗೆ ನಿಮ್ಮ ಪ್ರಯೋಜನಕ್ಕೆ ಬಂತು, ಏನೆಲ್ಲ ಮಾಡಿಸಿದ್ರಿ? ಅದೇ ಸರ್, ಕಳೆದ ಬಾರಿ ನಾನು ತೋಟಗಾರಿಕೆ ಇಲಾಖೆನಲ್ಲಿ ಹೋಗ್ಬಿಟ್ಟು ಈಗ ನಾನು ಟೆಸಿಕಲ್ಚರ್ ಬಾಳೆ ಹಾಕ್ತಾ ಇದ್ದೀನಿ ನರೇಗಾದಲ್ಲಿ ಅಂತ ಹೇಳಿದೆ. ಅವರು ಅದಕ್ಕೆಲ್ಲ ದಾಖಲೆ ರೆಕಾರ್ಡ್ ತಕ್ಕ ಬನ್ನಿ ಅಂತ ಹೇಳಿದ್ರು. ನಮ್ಮದು ST ಜನಾಂಗಕ್ಕೆ ಬರ್ತದೆ, ನಾಯಕ ಜನಾಂಗ. ಅದಕ್ಕೆ ಸಂಬಂಧಪಟ್ಟ ST ಸರ್ಟಿಫಿಕೇಟು, RTC ಮತ್ತು ಬ್ಯಾಂಕ್ ಅಕೌಂಟ್ ನಂಬರು, ನೀವು ಎಷ್ಟಕ್ಕೆ ಹಾಕ್ತೀರಿ ಆ ಜಮೀನ್ದು ಫೋಟೋ ಇದೆಲ್ಲ ತನ್ನಿ ಅಂತ ಹೇಳಿದ್ರು. ಎಲ್ಲ ಕೊಟ್ಟಮೇಲೆ ಅವರು ಅದಕ್ಕೇನು ಕೂಲಿ ಹಣ ಕೊಡಬೇಕು ಅದೆಲ್ಲ ಕೊಟ್ಟಿದ್ದಾರೆ. ಮತ್ತು ಗಿಡದ ಅದು ಮೆಟೀರಿಯಲ್ದೆಲ್ಲ ಸಹಾಯಧನ ಕೊಟ್ಟು. ಎಷ್ಟು ಮಾನವ ದಿನಗಳು ಸಿಕ್ತು ನಿಮಗೆ? ನಮಗೆ ಟೋಟಲಿ 325 ಆಗಿದೆ ಸರ್. 325 ಮಾನವ ದಿನಗಳು ಕೆಲಸ ಸಿಕ್ಕಿದೆ, ಸಿಕ್ತು ನಿಮಗೆ? ಅದು ಯಶಸ್ವಿಯಾಗಿ ಮಾಡ್ಕೊಂಡಿದೆ ಸರ್. ಅಂದರೆ ಅದು ಬೆಳೆ ವಿಸ್ತರಣೆಗೆ ಅನುಕೂಲ ಆಯಿತು. ಹೌದು ಸರ್, ಅಲ್ವಾ? ಈಗ ನೀವೇನು ಹಾಕಿದ್ದೀರಿ ಬಾಳೆ, ಆ ಭೂಮಿಯಲ್ಲಿ ಮೊದಲು ಏನು ಬೆಳೀತಾ ಇದ್ರಿ? ಮೊದಲು ಕಬ್ಬು ಹಾಕಿದ್ದೆ ಸರ್. ಕಬ್ಬು ಬೆಳೀತಿದ್ದ ಜಾಗದಲ್ಲಿ ಈಗ ಬಾಳೆ, ಬಾಳೆಯನ್ನು ಬೆಳೆ ವಿಸ್ತರಣೆ ಯೋಜನೆ ಅಡಿಯಲ್ಲಿ ನಿಮ್ಗೆ ಅನುಕೂಲ ಆಯಿತು. ಹೌದು ಸರ್. ಇನ್ನು ಈ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅನ್ನೋ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಏನಿದೆ ಅದರಲ್ಲೂ ಸಹ ನೀವು ಆಯ್ಕೆ ಆಗಿದ್ದೀರಾ, ಆಯ್ಕೆ ಆಗುವಂತಹ ಸಂದರ್ಭಗಳಿದೆ ಅಂತ ಗೊತ್ತಾಯಿತು. ಹೇಳಿ, ಯಾವ ಪ್ರಯತ್ನಕ್ಕೆ ಅಥವಾ ನಿಮ್ಮ ಯಾವ ಸಾಧನೆಗೆ ಈ ರೀತಿಯ ಒಂದು ಅವಕಾಶ ನಿಮಗೆ ಸಿಗ್ತಾ ಇದೆ? ಅದೇ ಸರ್, ನಾವು 100 ಕ್ರೋರಷ್ಟು ಕೃಷಿನಲ್ಲಿ ತೊಡಗಿಸ್ಕೊಂಡಿದ್ದೇವೆ. ನಮಗಿರ್ತಕ್ಕಂಥ ಈಗ 9 ಎಕರೆ 20 ಕುಂಟೆ ಜಮೀನಲ್ಲೂ ಯಾವುದೂ ಖಾಲಿ ಬಿಟ್ಟಿಲ್ಲ. ನಾವು ಶ್ರಮ ಮತ್ತು ಶ್ರದ್ಧೆ ವಹಿಸಿ ವ್ಯವಸಾಯ ಮಾಡ್ತಾ ಇದ್ದೀವಿ. ಈಗ ನೀವು ರಾಜಕೀಯದಲ್ಲೂ ಇದ್ದೀರಿ, ಪಂಚಾಯತಿಯ ಅಧ್ಯಕ್ಷರು ಆಗಿದ್ರಿ, ಆಗಲೂ ಸಾಕಷ್ಟು ಕೆಲಸಗಳನ್ನು ಮಾಡಿದ್ರಿ, ಇದ್ರ ಮಧ್ಯೆ ಕೃಷಿಗೆ ಎಲ್ಲಿ ಟೈಮ್ ಸಿಗ್ತಾ ಇತ್ತು ನಾಯಕರೇ? ನಾವು ರಾಜಕೀಯ ಮಾಡಲಿ ಏನೇ ಮಾಡಲಿ ನಾವು ಜಾಸ್ತಿ ತೊಡಗಿಸ್ಕೊಂಡಿದ್ದೆ ಕೃಷಿನಲ್ಲಿ ಸರ್. ಅಂದರೆ ಮೀಟಿಂಗ್ ಮತ್ತು ದಿನಕ್ಕೆಲ್ಲ ನಾವು ಒಬ್ಬ ಆಳ್ ನೇಮಕ ಮಾಡಿ ಇಂಥ ಕೆಲಸ ಮಾಡಬೇಕಪ್ಪ ನಾನು ಬರೋವರೆಗೆ ಅಂತೇಳಿ ಮೀಟಿಂಗ್ ಇದ್ದ ದಿವಸಕ್ಕೆ ಮತ್ತು ಹೊರಗಡೆ ಹೋಗೋ ದಿನಕ್ಕೆ ನಾವು ಹೋಗ್ತಾ ಇದ್ದೋ. ಆದರೂ ಬೆಳಗ್ಗೆ ಮತ್ತು ಸಂಜೆ ಮ್ಯಾಕ್ಸಿಮಮ್ ಟೈಮ್ ನಾವು ಜಮೀನಿಗೆ ಹೋಗಿ ಅಲ್ಲಿದ್ದು ಅವರ ಕೆಲಸ ಎಲ್ಲ ತೋರಿಸ್ಬಿಟ್ಟು ಬಂದು ಮಾಡ್ತಾ ಇದ್ದೆ ಸರ್. ಅಂದರೆ ನಾನು ಯಾಕೆ ಕೇಳಿದೆ ಅಂದರೆ ಜಮೀನಿಗನ್ನು ಹಾಗೆ ಬಿಡೋ ಆಗಿಲ್ಲ, ಏನು ವ್ಯವಸ್ಥೆ ಆಗಿರಲೇಬೇಕು, ಹಾಗಾದಾಗ ಮಾತ್ರ ಹೌದು ಸರ್ ಹೌದು ಕೃಷಿಯಲ್ಲಿ ನಾವು ಆದಾಯವನ್ನು ನಿರೀಕ್ಷೆ ಮಾಡ್ಬೋದು. ಹೌದು, ಈಗ ಒಂದು ಸರ್ ಆಯ್ತು ಒಂದು ಸರ್ ಹೋಯ್ತಾ ಸರ್, ಹಾಗಂತ ನಾವು ಅದನ್ನು ಖಾಲಿ ಬಿಡೋಂಗಿಲ್ಲ. ನಿಮ್ಮಿಂದ ಯಾರಿಗಾದ್ರು ಪ್ರೇರಣೆ ಸಿಗ್ತಾ ಯಾತ್ರೆ ಬಗ್ಗೆ ಯೋಜನೆಯನ್ನು ಅಳವಡಿಸುವಲ್ಲಿ ಅಥವಾ ಯೋಜನೆಯ ಪ್ರಯೋಜನವನ್ನು ಪಡ್ಕೊಳ್ಳುವಲ್ಲಿ? ಈಗ ಸರ್ ನನ್ನನ್ನು ನೋಡಿ ಈಗ ನನ್ನ ಸ್ನೇಹಿತರು ಒಂದಿಬ್ಬರು ಈಗ ಪ್ರಯತ್ನದಲ್ಲಿ, ಅವರ ಈಗ ಚಿಕ್ಕೇಗೌಡ ನೋಡಿಯವರು ಶಿವಣ್ಣೇಗೌಡರು ಅಂತ ಈಗ ಅಲ್ಲಿ ತೋಟಗಾರಿಕೆ ಆಫೀಸ್ಗೆ ಹೋಗಿ ಬಂದು ಅವರು ನರೇಗಾಡಿಯಲ್ಲಿ ಮತ್ತು ಈಗ ಬಾಳೆ ಒಂದೂವರೆ ಎಕರೆ ಬಾಳೆ ಹಾಕಬೇಕು ಅಂತ ಪ್ರಯತ್ನದಲ್ಲಿದ್ದಾರೆ. ಮತ್ತು ನಮ್ಮ ತಮ್ಮನೂ ಈ ಸರಿ ಮಾಡ್ತಾವ್ರೆ, ನಮ್ಮ ಸ್ನೇಹಿತರೊಬ್ಬರು ಐರಳ್ಳಿಯವರು ಬಸವಣ್ಣ ಅಂತ ಅವರು ಮಾಡ್ತಾವ್ರೆ. ಅನುಕೂಲ ಆಗುತ್ತೆ ಆಗುತ್ತೆ. ಇನ್ನು ಈ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಮಾಧವ ನಾಯಕರೇ ನಿಮ್ಮ ಅನುಭವ ಏನು? ತೆಂಗದು ಏನೂ ತೊಂದರೆ ಇಲ್ಲ ಸರ್ ಮಾರುಕಟ್ಟೆಗೆ ಸಂಬಂಧಪಟ್ಟಿರುತ್ತೆ. ಒಂದು ಮರದಲ್ಲಿ ಸರಾಸರಿ ಸರಾಸರಿ ನಾವು ಒಂದು ಮೂರು ತಿಂಗಳಿಗೊಂದು ಸರಿ ನಾವು ಕಟಾವು ಮಾಡ್ತೀವಿ. ಆಗಲಿ, ಮೂರು ತಿಂಗಳಿಗೆ ಸಿಗುತ್ತೆ ಸರಾಸರಿ ಒಂದು ಮರದಲ್ಲಿ ಒಂದು 25-30-40 ಕಾಯಿ ಸಿಗುತ್ತೆ ಸರ್. ಒಂದು 150 ಮರದಿಂದ ನಮಗೆ ಒಂದು 5,000-6,000 ಕಾಯಿ ಸಿಗುತ್ತೆ ಒಂದು ಸರಿಗೆ. ಮತ್ತೆ ನಾವು ವರ್ಷಕ್ಕೆ 4 ಸರಿ ಮಾಡ್ತೀವಿ. ಒಂದು ಮರದಲ್ಲಿ ಒಂದು 150 ಕಾಯಿ ಸಿಗುತ್ತೆ ವರ್ಷದಲ್ಲಿ, 150 ಹೆಚ್ಚು ಕಾಯಿ ಸಿಗುತ್ತೆ ಒಂದು ಮರದಲ್ಲಿ. ಏನು ಅದಕ್ಕೆ ನಿರ್ವಹಣೆಗೆ? ನಿರ್ವಹಣೆಗೆ ಅದನ್ನು ಅದು ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ವರ್ಷಕ್ಕೆ 2 ಹಾಕ್ತೀವಿ. ಒಂದು ಗಿಡಕ್ಕೆ ಒಂದು 4 ಮಕ್ರಿ ಅಂತ ಹೇಳ್ತೀವಿ, ಒಂದು 50 ಕೆಜಿನೇ ಬರುತ್ತೆ, 4 ಮಕ್ರಿಯಿಂದ ಒಂದು 50 ಕೆಜಿ ಅಷ್ಟು ಬರ್ತದೆ. ಒಂದು 3-4 ಕೆಜಿ ಅಷ್ಟು ಬೇವಿನ ಹಿಂಡಿ ಹಾಕ್ತೀವಿ. ಪೊಟ್ಯಾಶ್ ಸೂಪರ್ ಉಪ್ಪು ಇದೆಲ್ಲ ಸೇರಿಸಿ ಒಂದು 2 ಕೆಜಿ ಅಷ್ಟು ಹಾಕ್ತೀವಿ ಸರ್ ಒಂದೊಂದು ಗಿಡಕ್ಕೆ. ನಿರಂತರವಾಗಿ ಅಷ್ಟೇ ಆದಾಯ ಬರ್ತಾ ಬರ್ತದೆ. ಹಸು ಕರು ಏನಾದರೂ ಸಾಕಿದ್ದೀರಾ? ಇಲ್ಲ ಸರ್, ಸದ್ಯದಲ್ಲಿ ಇಲ್ಲ. ನಮಗೆ ಹಸುಕರು ಕಟ್ಟಿಗಳಕ್ಕೆ ಸ್ಥಳ ಇಲ್ದಿರೋದ್ರಿಂದ ಇಲ್ಲ. ಮುಂದೆ ಜಮೀನ್ ಹತ್ರನೇ ಒಂದು ಕೊಟ್ಟಿಗೆ ಮಾಡಬೇಕು ಅನ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ಹಸುಕರು ಗೊಬ್ಬರ ಎಲ್ಲ ಕೊಂಡ್ಕೊಳ್ಳೋದು ಸರ್. ತೆಂಗಿನ ತೋಟಕ್ಕೆ, ಅಡಿಕೆ ತೋಟಕ್ಕೆ ಎಲ್ಲ ಕೊಂಡ್ಕೊಳ್ಳೋದು ಸರ್. ಈಗ ಕೃಷಿ ಇಲ್ಲಿ ಲಾಭದಲ್ಲಿದ್ದೀರೋ ನಷ್ಟದಲ್ಲಿದ್ದೀರೋ ನೀವು? ಲಾಭದಲ್ಲಿದ್ದೀವಿ ಸರ್, ಲಾಭದಲ್ಲಿದ್ದೀವಿ ಸರ್. ಸಂತೋಷ ಇದೆ? ಸಂತೋಷ ಆಗಿದೆ ಸರ್. ನಮ್ಮ ಸ್ವಂತ ನಾವು ಗೇಯೋದಿಲ್ಲ, ಪ್ರತಿಯೊಂದಕ್ಕೂ ಆಳೆ, ಆದರೂ ಲಾಭದಲ್ಲಿದ್ದೀವಿ, ಸಂತೋಷ ಆಗಿದೆ. ಅದು ಬಿಟ್ಟರೆ ನಮಗೆ ಇನ್ನೇನು ಸೋರ್ಸಸ್ಸೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ನೀಡಲಾಗ್ತಾ ಇದೆ, ಹೇಳಿ ನಿಮ್ಮ ಆಲೋಚನೆ ಏನು ಅದ್ರ ಬಗ್ಗೆ? ಇಲ್ಲ, ನಾವು ಮುಂದೆ ಸಾವಯವ ಕೃಷಿ ಮಾಡಬೇಕು ಅನ್ಕೊಂಡಿದ್ದೀವಿ ಸರ್. ಸಾವಯವ ಕೃಷಿ ಮಾಡೋದ್ರಿಂದ ಈ ಖರ್ಚು ಹೆಚ್ಚು ಆಗಲ್ಲ, ಉಳಿತಾಯ ಆಯ್ತದೆ. ನಾವು ಮುಂದೆ ನಾವು ಅದನ್ನೇ ಮಾಡಬೇಕು ಅನ್ಕೊಂಡಿದ್ದೀವಿ. ಕೊಟ್ಟಿಗೆ ಗೊಬ್ಬರ ಎಲ್ಲ ಕೊಂಡ್ಕೊಳ್ತೀರ ಹಾಗಾದರೆ? ಅಲ್ಲಿ ಈಗ ಸದ್ಯಕ್ಕೆ ಕೊಂಡ್ಕೊಳ್ತೀವಿ, ನೆಕ್ಸ್ಟ್ ಈಗ ನಾವೇ ಕೊಟ್ಟಿಗೆ ಮಾಡಿ ಹಸು ನಾವೇ ಒಂದು ಹಸು ಮಾಡಬೇಕು ಅನ್ಕೊಂಡಿದ್ದೀವಿ. ಈಗ ನಿಮ್ಮ ಮಗನೂ ಕೃಷಿಯಲ್ಲೇ ನಿಮ್ಮ ಜೊತೆನೆ ತೊಡಗಿಸ್ಕೊಂಡಿದ್ದಾರೆ? ಹೌದು ಸರ್. ಭವಿಷ್ಯ ಇದೆ ಅಂತ ಅನಿಸುತ್ತಾ? ಇದೆ ಸರ್. 9 ಆರಾಮಾಗಿ ಕೃಷಿ ಮಾಡ್ಕೊಂಡು ಬದುಕ್ಬೋದು ಅಂತ? 4 ಇದ್ರೂ ಆರಾಮಾಗಿ ಕೃಷಿ ಮಾಡ್ಕೊಂಡು ಬದುಕ್ಬೋದು ಸರ್. ನೀವೊಂದು ಮಾತು ಹೇಳಿದ್ರಿ, ನಾನು ಒಂದು ಸ್ವಲ್ಪ ಜಾಗನೂ ವೇಸ್ಟ್ ಮಾಡಿಲ್ಲ ಅಂತ ಹೇಳಿ. ಹಾಗಾದರೆ ವೇಸ್ಟ್ ಮಾಡದೆ ಇದ್ದೀನಿ ಅಂತ ನೀವು ಹೇಳಿದ್ರಲ್ಲ, ಯಾವ ಏನೆಲ್ಲ ಬೆಳೆ ವೈವಿಧ್ಯಗಳನ್ನು ನಾವು ನೋಡ್ಬೋದು ನಿಮ್ಮ ಜಮೀನಿನಲ್ಲಿ ಈಗ ಹೇಳಿದ್ದಲ್ಲದೆ? ಅದೇ ಸರ್, ಈಗ ಸಪೋರ್ಟ್ ಹಾಕಿದ್ದೀನಿ, ತೆಂಗು ಹಾಕಿದ್ದೀನಿ, ಬಾಳೆ ಹಾಕಿದ್ದೀನಿ, ಬಾಡಲ್ ಟೀಕ್ ಹಾಕಿದ್ದೀನಿ, ಮಹಾಗನಿ ಹಾಕಿದ್ದೀನಿ, ಸಿಲ್ವರ್ ಹಾಕಿದ್ದೀನಿ, ಒಳಗಡೆ ಮತ್ತು ತರಕಾರಿ ಮೆಣಸಿ ಇವೆಲ್ಲ ಮಾಡ್ತಾ ಇದ್ದೀವಿ ಸರ್. ಖುಷಿ ಇದೆ ಒಟ್ಟಿನಲ್ಲಿ? ಹ್ಞೂ, ಖುಷಿ ಇದೆ. ಇನ್ನೂ ಏನೆಲ್ಲ ಮಾಡಬೇಕು ಅಂತ ಆಸೆ? ಅದೇ ಸಾವಯವದಲ್ಲಿ ಮುಂದೆ ಮುಂದಿನ ಹಂತದಲ್ಲಿ ಮಾಡೋಣ. ತೆಂಗಿನ ತೋಟದೊಳಗೆ ಏನಾದ್ರು ಕೋಕೋ ಮಾಡಬೇಕು, ಮತ್ತು ಅಡಿಕೆ ಬಂದಾಗ ಕಾಳು ಮೆಣಸು ಮತ್ತು ಏಲಕ್ಕಿ ಸ್ವಲ್ಪ ಸ್ವಲ್ಪ ಮಾಡಬೇಕು ಅನ್ಕೊಂಡಿದ್ದೀವಿ ಸರ್. ಒಬ್ಬ ಜನಪ್ರತಿನಿಧಿ ಆದವನಿಗೆ ಕೆಲವೊಂದು ಅವಕಾಶಗಳಿರುತ್ತೆ, ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದು, ಸರ್ಕಾರದ ಯೋಜನೆಗಳನ್ನು ಪರಿಚಯ ಮಾಡ್ಕೊಳ್ಳುವಂಥದ್ದು. ಹೇಳಿ, ನೀವು ಪಿ ಯು ಸಿ ತನಕ ಓದಿದ್ರಿ, ಆಮೇಲೆ ಕೃಷಿಗೆ ಬಂದ್ರಿ, ಜನಪ್ರತಿನಿಧಿ ಆದ್ರಿ, ಏನಾದ್ರು ಅನುಕೂಲ ಆಯಿತಾ ನಿಮಗೆ ವೈಯಕ್ತಿಕವಾಗಿ ಅಥವಾ ನಿಮ್ಮ ಊರಿನವ್ರಿಗೆ ಅಥವಾ ನಿಮ್ಮ ಸಮುದಾಯಕ್ಕೆ? ಸರ್ಕಾರದಿಂದ ನಮ್ಮ ಏನು ಸವಲತ್ತು ಬರ್ತದೆ ಅದನ್ನೆಲ್ಲ ಜನಗಳಿಗೆ ನಾವು ತಲುಪಿಸಿದ್ದೀವಿ ಸರ್, ಪ್ರಾಮಾಣಿಕವಾಗಿ. ಮತ್ತು ಸರ್ಕಾರಿ ಏನು ಅನುದಾನ ಇದೆ ಅದನ್ನೆಲ್ಲ ಜನಗಳಿಗೆ, ಕೃಷಿ ಹಾಗೂ ತೋಟಗಾರಿಕೆಗೆ ಸಂಬಂಧಪಟ್ಟಾಗಿ ಏನಿದೆ ಅದನ್ನು ಇಂಥ ಅನುಕೂಲ ಇದೆ ಪಡ್ಕೊಳ್ಳಿ ಅಂತ ಎಲ್ರಿಗೂ ಮಾಹಿತಿ ಹೇಳ್ತೀವಿ ನಾವು. ಅದರಿಂದ ಎಲ್ರಿಗೂ ಕೆಲವ್ರಿಗೆ ಅನುಕೂಲ ಆಗಿದೆ. ಮಾರುಕಟ್ಟೆ ಸಮಸ್ಯೆ? ಮಾರುಕಟ್ಟೆ ಸಮಸ್ಯೆ ಏನಿಲ್ಲ ಸರ್. ನೀವು ಬೆಳೆದಂತ ಬೆಳೆಗೆ ಏನು ಸಿಗಬೇಕು ನಿಮ್ಗೆ ಸಿಕ್ಕಿದೆ ಅಂದ್ರೆ, ಈಗ ಮಾಮೂಲಿ ಲೋಕಲ್ ಆಗಿ ಏನು ನಡೀತ ಆ ರೇಟ್ ಅಷ್ಟೇ. ಈ ಕಾಯಿ ನಾವು ಕಿತ್ತ ಹಾಕಿರ್ತೀವಿ, ವ್ಯಾಪಾರಸ್ಥರು ಬರ್ತಾರೆ 18 ರೂಪಾಯಿ ಮಾರುತ್ತೆ ಅಂತ ಹೇಳ್ತಾರೆ. ನಾವು ಸ್ವಲ್ಪ ನೋಡ್ತೀವಿ, ಒಂದು 8 ಅಡಿ ಜಾಸ್ತಿ ಕೊಡ್ಬೋದು, 1-8 ಅಡಿ ಕಡಿಮೆ ಕೊಡ್ಬೋದು. ಮಾರಾಟಕ್ಕೇನು ತೊಂದರೆ ಇಲ್ಲ ಅಂದರೆ, ಲಾಸ್ಟ್ ಇಯರ್ ನಮಗೆ ಈ ಆಪ್ಕಾಮ್ಸ್ನಲ್ಲಿ ಬಾಳೆ ಮಾರಾಟಕ್ಕೆ ತೊಂದರೆ ಆಯಿತು, ಸಿಕ್ಕಾಬಿಟ್ಟೆ ತೊಂದರೆ ಆಯಿತು. ಇಂಡೆಂಟ್ ಸಿಗಂಗಿಲ್ಲ, 1 ತಿಂಗಳು 1.5 ತಿಂಗಳು ಇಡೋದು. ಲೋಕಲ್ನಲ್ಲಿ ನಾವು ಹೋಸರಲ್ಲಿ 5 ರೂಪಾಯಿ 4 ರೂಪಾಯಿಗೆಲ್ಲ ಬಾಳೆ ಕೊಟ್ಟು ಲಾಸ್ ಆಗೋಯ್ತು ಹೋಸರಿ ಒಟ್ಟಿನಲ್ಲಿ. ಅಲ್ಲ, ಈಗಲೂ ಬೆಳೆ ಬೆಳೆದು ನಿಂತಿದೆಯಲ್ಲ ನಿಮ್ಮ ತೋಟದಲ್ಲಿ, ಆ ಬಗ್ಗೆ ಯೋಚನೆ ಮಾಡಿದ್ದೀರಾ ಅಂತ ನಾನು ಕೇಳ್ತಾ ಇರೋದು. ಮಾರಾಟದ ಬಗ್ಗೆ ಸರ್? ಹಾಂ, ಮಾರಾಟಕ್ಕೆ ಏನು ವ್ಯವಸ್ಥೆ ಅಥವಾ ಆಲೋಚನೆ ಇದೆಯಾ ಅಂತ. ಅದೇ, ನಾವು ಈಗ ಅವರು ಗಿಡ ಪರ್ಚೇಸ್ ಮಾಡಿದ್ದೀವಲ್ಲ, ಅವ್ರ ಕಡೆಯಿಂದ ಬೈಬ್ಯಾಕ್ ಅಂತ ಹೇಳಿ ನಾವು ಬೆಳೆದಂಥ ಫಸಲನ್ನ ಅವರೇ ತಕ್ಕೊಳ್ಳ ಅಂತದ್ದು ಒಂದು ಒಪ್ಪಂದ ಮಾಡ್ಕೊಂಡಿದ್ದೀನಿ. ಆ ರೀತಿಯಲ್ಲಿ ಈಗ ನಮ್ಮದು ಫಸಲು ಬಂದಾಗ ಅವರು ಆಪ್ಕಾಮ್ಸ್ ಏನು ರೇಟ್ ಇದೆ ಅದಕ್ಕಿಂತ 1 ರೂಪಾಯಿ 2 ರೂಪಾಯಿ ಕಡಿಮೆ ಕೊಟ್ಟು ಅವರೇ ತಕೊಂಡು ಹೋಗ್ತಾರೆ ಸರ್. ಇನ್ನು ಈ ಕೃಷಿ ವಿಜ್ಞಾನ ಕೇಂದ್ರಗಳು ಇವೆ, ಕೃಷಿ ಸಂಶೋಧನಾ ಸಂಸ್ಥೆಗಳಿದೆ, ವಿಶ್ವವಿದ್ಯಾನಿಲಯಗಳು ಸಹ ಸಾಕಷ್ಟು ಕಾರ್ಯಾಗಾರಗಳನ್ನು ಬಾಳೆ ತೆಂಗು ಅಡಿಕೆ ಈ ರೀತಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ನಡೆಸ್ತಿರುತ್ತೆ. ಮಾಧವ ನಾಯಕರೇ, ನೀವು ಅದರಲ್ಲಾದ್ರೂ ಭಾಗವಹಿಸಿ ಏನಾದರೂ ಕಲಿತಿದ್ದು ಅಳವಡಿಸ್ಕೊಂಡಿದ್ದು ಇದೆಯಾ? ಮೊನ್ನೆ ನಮ್ಮ ಸುತ್ತೂರಲ್ಲೇ ಒಂದು ಇದನ್ನ ಕರೆದಿದ್ರು ಸರ್. ಎಲ್ಲೇ ಆದರೂ ನಮ್ಮ ಗಮನಕ್ಕೆ ಬಂದಾಗ ಹೋಗ್ತೀವಿ, ಅವರು ಏನು ಮಾಹಿತಿ ಕೊಡ್ತಾರೆ ತಿಳ್ಕೊತೀವಿ, ನಾವು ಅದನ್ನು ಅಳವಡಿಸ್ಕೊಂಡು ಕೃಷಿ. ಹೇಳಿ, ಆ ಥರದ ಏನಾದ್ರು ಅಳವಡಿಸ್ಕೊಂಡಿದ್ದೆ ಯಾವುದಾದ್ರು? ಈಗ ಸದ್ಯಕ್ಕೆ ಯಾವುದೂ ಇಲ್ಲ ಸರ್. ಬಾಳೆ ಬಗ್ಗೆ, ಬಾಳೆ ಗಿಡದಲ್ಲಿ ಒಂದೇ ಸಮನಾಗಿ ಗೊನೆ ಕಟ್ಟೋದಕ್ಕೆ, ಆ ಗೊನೆಯ ಪ್ರತಿ ಹಣ್ಣಿನ ಗುಣಮಟ್ಟ ಚೆನ್ನಾಗಿರೋದಕ್ಕೆ ಏನಾದರೂ ಕೆಲವೊಂದು ಈ ಕಟಾವಿನ ಸಮೀಪ ಕೆಲವೊಂದು ಕ್ರಮಗಳನ್ನು ನಡೆಸಬೇಕಾಗುತ್ತೆ, ಅದೆಲ್ಲ ಮಾಡಿದ್ರ? ಅದೆಲ್ಲ ನಮ್ಮ ರಾಜಣ್ಣವರ ಇದೇ ಸರ್, ಅವರು ಮಾರ್ಗದರ್ಶನದಲ್ಲಿ ಮಾಡಿದ್ದೆ. ಮಾಡಿದ್ದೀರಿ? ಮೊನ್ನೆನೂ ಬಂದು ಅವರು ಭೇಟಿ ಮಾಡಿ ನಮ್ಮ ಜಮೀನಿಗೆ ಬಂದು ಹೋಗಿದ್ರು, ಎಲ್ಲ ಅವರ ಮಾರ್ಗದರ್ಶನದಲ್ಲಿ ಮಾಡ್ಕೊ ಬಂದಿದ್ದೆ. ಎ ಎಚ್ ಮಹಾದೇವ ನಾಯ್ಕ ಅವರನ್ನು ಮಾತಾಡಿಸೋ ಸಂದರ್ಭದಲ್ಲೇ ಜೆ ಎಸ್ ಎಸ್ ಐ ಸಿ ಎ ಆರ್ ಕೆ ವಿ ಕೆ ಇಲ್ಲಿ ಸೇವೆ ಸಲ್ಲಿಸ್ತಿರುವಂತಹ ಜೆ ಜಿ ರಾಜಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ರಾಜಣ್ಣ ಅವರೇ, ನಾಯಕರು ನಿಮ್ಮ ಬಗ್ಗೆ ಹೇಳ್ತಾ ಇದ್ರು, ನಿಮ್ಮ ಸಂಸ್ಥೆಯಿಂದ ಅವ್ರಿಗೆ ಬಾಳೆ ಬೆಳೆಯನ್ನು ಕುರಿತಾಗಿ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ, ಜೊತೆಗೆ ಮಾರಾಟದ ತನಕನೂ ಮಾಹಿತಿಯನ್ನು ನೀವು ನೀಡಿದ್ದೀರಿ ಅಂತ ಹೇಳಿ, ಬಾಳೆ ಬೆಳೆಯಲ್ಲಿ ಈ ನೀವು ಅಭಿವೃದ್ಧಿಪಡಿಸ್ತಿರುವಂತಹ ಹಾಗೂ ನಮ್ಮ ಬೆಳೆಗಾರರಿಗೆ ಪರಿಚಯ ಇರುವಂತಹ ಬನಾನಾ ಸ್ಪೆಷಲ್ನಿಂದ ಏನೆಲ್ಲ ಬದಲಾವಣೆಗಳನ್ನು ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ನಿಮ್ಮ ರೆಕಮೆಂಡೇಷನ್ಸ್ ಅಥವಾ ನಿಮ್ಮ ಶಿಫಾರಸುಗಳು ಇವರ ಬಾಳೆ ಬೆಳೆಗೆ ಸಂಬಂಧಪಟ್ಟಾಗಿ ಏನೆಲ್ಲ ಇದು ಅಂತ. ಮೊದಲನೇದಾಗಿ ತಮಗೆಲ್ಲ ನಮಸ್ಕಾರ ಸರ್. ನಮ್ಮ ಜೆ ಎಸ್ ಎಸ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಈ ಬಾಳೆ ಬಗ್ಗೆ ಸಾಕಷ್ಟು ಮಾಹಿತಿ, ಮಾಧವ ನಾಯಕರು ಒಬ್ಬರೇ ಅಲ್ಲ, ತುಂಬ ಜನ ರೈತರು ನಾವು ಈ ಒಂದು ಮಾಹಿತಿನ ತಲುಪಿಸ್ತಾ ಇದ್ದೀವಿ. ಸುಮಾರು ಐರಳ್ಳಿ ಊರಲ್ಲಿ ಸುಮಾರು 10-15 ಜನ ಈ ಒಂದು ಮಾಹಿತಿ ತಗೊಂಡು ಬಾಳೆಯನ್ನು ಬೆಳೆದಿದ್ದಾರೆ, ಅದರಲ್ಲೂ ಮಾಧವ ನಾಯಕರು ಒಬ್ಬರಾಗಿದ್ದಾರೆ ಅದರಲ್ಲಿ. ಸೊ ಇವರೇನಂದರೆ ನಾಟಿ ಮಾಡಿದ ದಿಸ್ತಿಂದ ಅಂದರೆ ಮಣ್ಣು ಪರೀಕ್ಷೆ ಮಾಡಿ ಆ ಮಣ್ಣಿಗೆ ಸೂಕ್ತವಾದ ತಳಿ ಮತ್ತು ಗೊಬ್ಬರ ಏನೇನು ಕೊಡಬೇಕು ಅಂತ ನಾವು ಹೇಳ್ತಾ ಹೋಗ್ತೀವಿ. ತುಂಬ ಜನ ಅದರಲ್ಲಿ ನಿರಂತರ ಪಾಲಿಸ್ತಾ ಹೋಗ್ತಾರೆ. 1 ತಿಂಗಳಾಗ್ತಿದ್ದಂಗೆ ಬಂದು, ಸರ್ ಗೊಬ್ಬರ ಮುಗೀತು, ಸರಿ ಕೊಟ್ಟಿರೋದು, ನೆಕ್ಸ್ಟ್ ಕೊಡಬೇಕು, ಬರ್ಕೊಡಿ ಅಂತ ಕೇಳ್ತಾರೆ. ಕೆಲವರು ಅವರೇ 1-2 ಸರಿ ಬರೆಸ್ಕೊಂಡು ಮಾಡಿರೋದುಂಟು, ಅದರಲ್ಲಿ ಸ್ವಲ್ಪ ಅವರು ಎಡವಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಬರಬೇಕಾದ್ರೆ ನಮ್ಮ ಹತ್ರ ಸೀದಾ ಬಂದು ಹಿಂಗೆ ಬರ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಮಾಧವ ನಾಯಕರು ಒಬ್ಬರು, ಇವರು ನಾವು ಮಾದರಿ ರೈತರು ಅಂದ್ರೆ ತಪ್ಪಾಗಲಾರ್ದು. ಸೊ ನಿರಂತರವಾಗಿ ತಾಂತ್ರಿಕ ಮಾಹಿತಿಯನ್ನು ತಗೊಂಡು ವ್ಯವಸಾಯ ಮಾಡ್ತಾ ಹೋಗ್ತಾರೆ. ಆಮೇಲೆ ಇವರು ಮೊದಲನೇದಾಗಿ ಒಂದೇ ಕ್ರಾಪ್ ಬೆಳೀತಾ ಇದ್ರು, ಮೊದಲೆಲ್ಲ ಮಾನೋ ಕ್ರಾಪಿಂಗ್ ಅಂತ ನಾವು ಹೇಳ್ತೀವಿ. ಇನ್ನು ನಮಗೇನು DFI ಅಂತ ನಮ್ಮಲ್ಲಿ ರೈತರ ಆದಾಯ ದ್ವಿಗುಣಗೊಳಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ 10 ಜನ ರೈತರನ್ನ ಈ ಊರಲ್ಲಿ ಸೆಲೆಕ್ಟ್ ಆಯಿತು. ಅದರಲ್ಲಿ ಮಾಧವ ನಾಯಕರು ಒಬ್ಬರು ಸೆಲೆಕ್ಟ್ ಆದರು. ಅದರಲ್ಲಿ ಅಡಿಕೆ ಹಾಕಿದ್ರು, ಅಡಿಕೆ ಒಳಗಡೆ ಬಾಳೆ ಹಾಕ್ತೀನಿ ಅಂದರು. ಅದ್ರ ಉದ್ದೇಶ ಏನಂದರೆ ಅಡಿಕೆಗೆ ನೆರಳು ಬೇಕು, ಇವರು ಬಾಳೆ ಮುಖ್ಯ ಅಲ್ಲ, ಅಡಿಕೆಗೆ ನೆರಳು ಬೇಕು, ಬೇಸಿಗೆನಲ್ಲಿ ಅಡಿಕೆ ಸಫರ್ ಆಗುತ್ತೆ, ಹಂಗಾಗಿ ಬಾಳೆ ಹಾಕ್ತೀನಿ ಅಂತ ಬಂದರು. ಅದಕ್ಕೆ ನಾವು ಬಾಳೆ ಹಾಕೋದಾದ್ರೆ ಈ ಥರ ಹಾಕಿ, ನೀವು ಪೂರ್ವ ಪಶ್ಚಿಮಿಗೆ ಈ ಥರ ಹಾಕ್ಬಿಟ್ಟು ಡ್ರಿಪ್ ಲೈನ್ ಮಾಡಿ, ಆ ಡ್ರಿಪ್ ಲೈನ್ ಮಾಡೋದ್ರಿಂದ ನಿಮಗೆ ಬಾಳೆಗೂ ಗೊಬ್ಬರ ಹೋಗುತ್ತೆ, ಅಡಿಕೆಗೂ ಹೋಗುತ್ತೆ. ಸೊ ಈ ಥರ ಮಾಡಿ ಅಂತ ಹೇಳಿದ್ಮೇಲೆ 6 ಅಡಿ ಬೈ 6 ಅಡಿ ಗುಂಡಿ ನಾವೇ ಹೇಳಿ ತೆಗೆಸ್ತು, ಒಂದೂವರೆ ಅಡಿ ಗುಂಡಿ ತೆಗೆಸ್ತು, ಮುಕ್ಕಾಲು ಅಡಿ ತಕ್ಕ ಅದಕ್ಕೆ ಗೊಬ್ಬರ ತುಂಬಿಸಿ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಿಸಿ ಆಮೇಲೆ 6x6 ಹಾಕೋದ್ರಿಂದ 1,000x1,250 ಗಿಡ ಅದಕ್ಕೆ ಸೆಲೆಕ್ಷನ್ ಆಯಿತು. ಆಮೇಲೆ ನಾವು ಯೂಶಲಿ ಗಿಡ ಎಲ್ಲೇ ತೊಗೊಳ್ಳಿ ಅಂತ ನಾವು ಜಾಸ್ತಿ ಅವ್ರಿಗೆ ಹೇಳೋದಿಲ್ಲ, ಕೆಲವರು ಪ್ರಿಫರ್ ಮಾಡ್ತಾರೆ ಎಲ್ಲಿ ಚೆನ್ನಾಗಿರುತ್ತೆ ಸರ್ ಅಂತ. ಸೊ ಒಂದು 2-3 ಕಡೆ ಅಡ್ರೆಸ್ ಕೊಟ್ಟಾಗ ಅದು ರಾಘವೇಂದ್ರ ಫಾರಮು ಚೆನ್ನಾಗಿರೋದು, ನಮ್ಮ ಅವರೂರಲ್ಲೇ ರೈತರು ಬೆಳೆದಿರ್ತಕ್ಕಂಥದ್ದು ನಮ್ಮ ನೋಟಿಸಿಗೆ ಬಂತು. ಅಲ್ಲಿ ಗಿಡ ತೊಗೊಳ್ಳಿಕ್ಕೆ ಹೇಳಿದ್ವು. ಸುಮಾರು 4-5 ಎಲೆ ಇರತಕ್ಕಂಥ ಗಿಡ, ಒಂದಡಿ ಗಿಡ ಹೈಟ್ ಇರಬೇಕು. ಸೊ ಆಗ ಗಿಡ ಬೇಗ ಅದು ಬೇರ್ ಕೊಡ್ತಕ್ಕಂಥ ಗಿಡ, ಆ ಥರ ಗಿಡ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬಂದಮೇಲೆ ನಾಟಿ ಮಾಡೋಕ್ಕೆ ಹೇಳಿದ್ವು. ಸೊ ನಾಟಿ ಮಾಡಿದ್ರು, ನಾಟಿ ಮಾಡಿದ ದಿಸದಿಂದ ಹಿಡಿದು ಇದುವರೆಗೂ ಗೊಬ್ಬರನ ಅವರು ಚಾಚು ತಪ್ಪದೆ ಕೊಡ್ತಾ ಬಂದಿದ್ದಾರೆ. ಬರ್ತಾರೆ, ಬರೆಸ್ಕೊಂಬಂದು ಯಾವ ಗೊಬ್ಬರ ಕೊಡಬೇಕು ಅಂತ ಅದನ್ನು ಕೊಡ್ತಾ ಬಂದಿದ್ದಾರೆ. ಈಗ ತೋಟ ನೋಡಿದ್ರೆ ಭಾಳ ಸಂತೋಷವಾಗುತ್ತೆ. ಸುಮಾರು ಗೊನೆ 40-45 ಕೆ ಜಿ ಬರ್ತಕ್ಕಂಥ ಗೊನೆ, ಅಷ್ಟು ದೊಡ್ಡದಾಗಿ ಗೊನೆ ಬಂದಿದೆ. ಸುಮಾರು ನಾವು ಅದನ್ನು ನೋಡಿದ್ರೆ ನಮಗೆ 30-35 ಟನ್ ಎಕರೆಗೆ ಬರ್ತಕ್ಕಂಥ ನಿರೀಕ್ಷೆ ಇದೆ ಸರ್ ಅದು. ಸೊ ಮಾರ್ಕೆಟಲ್ಲಿ ನಮ್ಗೆ ಈಗಿರ್ತಕ್ಕಂಥದ್ದು 20-26 ರೂಪಾಯಿ ಇದೆ. ಸೊ ನಮಗೆ ಕೊನೆಗೆ 20 ರೂಪಾಯಿ 15 ರೂಪಾಯಿ ಸಿಕ್ಕಿದ್ರು 4-5 ಲಕ್ಷ 6 ಲಕ್ಷ ರೂಪಾಯಿ ಅವ್ರಿಗೆ ಬರ್ತಕ್ಕಂಥ ಅದೇ ನಿರೀಕ್ಷೆ ಇದೆ. ಜೊತೆ ಖರ್ಚೆಲ್ಲ ಅವ್ರಿಗೆ ಮ್ಯಾಕ್ಸಿಮಮ್ ಅಂದರೆ ನಾವು ಕೊಟ್ಟಿರೋ ಪ್ರಕಾರ 80-100 ರೂಪಾಯಿ ಬರ್ಬೋದು ಅಂತ ನಾವು ಅಂದ್ಕೊಂತೀವಿ. ಸೊ ಅದಕ್ಕೆ 1,500 ಗಿಡದಲ್ಲಿ 10% ಬಿಟ್ಬಿಡ್ತೀವಿ. ಈ ದಡಿನಲ್ಲಿ ಹೊರಗಡೆ ಬರ್ತಕ್ಕಂಥದ್ದು ನೀರು ಹೋಗ್ದಂಗೆ ಅಂಥ ಕಡೆ ಬರೋಲ್ಲ. ಸೊ 10% ಬಿಟ್ಟರೆ 1,000 ಗಿಡ ಲೆಕ್ಕ ಇಟ್ಕೊಂಡ್ರೂ ನಮಗೆ ಸುಮಾರು 1 ಲಕ್ಷ ರೂಪಾಯಿ ತಕ್ಕಲ್ಲ ಅವ್ರಿಗೆ ಖರ್ಚು ಬಂದಿರುತ್ತೆ. ಸೊ ಜೊತೆಯಲ್ಲಿ ಬೇರೆ ಬೆಳೆಯನ್ನು ನಾವು ಮಾಡೋಕ್ಕೆ ಹೇಳಿದ್ದು. ಸೊ ಮೆಣಸಿನಕಾಯಿ ಹಾಕಿದ್ದು ತುಂಬ ಚೆನ್ನಾಗಿ ಬಂತು. ಅದಕ್ಕೆ ಬೇರೆ ಬೇರೆ ತಾಂತ್ರಿಕತೆ ನಾವು ಹೇಳಿದ್ದೀವಿ. ಒಂದು ಮಲ್ಚಿಂಗ್ ಶೀಟ್ ಹಾಕ್ತಕ್ಕಂಥ ಹಾಕಿದ್ರೆ ತುಂಬ ಕಳೆ ಬರ್ತಾಯಿತ್ತು. ಸೊ ಮಲ್ಚಿಂಗ್ ಶೀಟ್ ಹಾಕಿದರೆ ಡ್ರಿಪ್ ಅಳವಡಿಸಿದರೆ ಆ ಡ್ರಿಪ್ಪಲ್ಲಿ ಗೊಬ್ಬರ ಕೊಡ್ತಕ್ಕಂಥ ಪ್ರವೃತ್ತಿನೂ ಅದು ಮಾಡಿದ್ದೀವಿ. ಮೊದಲನೇ ಒಂದು 3 ಗೊಬ್ಬರ ಮಣ್ಣಿಗೆ ಕೊಡಿಸಿದ್ದು. ಸೊ ಅದು ಮಂಡಿ ಕೊಡೋದ್ರಿಂದ ಅದು ಊಟ ಕೊಟ್ಟಂಗೆ, ಆಮೇಲೆ ನಿರಂತರವಾಗಿ ಡ್ರಿಪ್ಪಲ್ಲಿ ಕೊಡ್ತಕ್ಕಂಥದ್ದು. 5ನೇ ತಿಂಗಳಾದಮೇಲೆ ನಮ್ಮಲ್ಲೇ ತಯಾರಿಸ್ತಕ್ಕಂಥ ಒಂದು ಬನಾನ ಸ್ಪೆಷಲ್ ಅಂತ IHR ಆರ್ಟಿಕಲ್ಚರ್ ಇದನ್ನ ತಂದಿರ್ತಕ್ಕಂಥದ್ದನ್ನು ಅವ್ರಿಗೆ ಕೊಡ್ತಾ ಹೋಗಿದ್ದೀವಿ. ಸೊ ಅದು ನಿರಂತರವಾಗಿ ಪ್ರತಿ ತಿಂಗಳು ಒಂದೊಂದು ಸ್ಪ್ರೇ ಮಾಡ್ತಾ ಹೋಗಿದ್ದಾರೆ. ಅದರ ಒಂದು ರಿಸಲ್ಟು ಅವ್ರಿಗೆ ಗೊತ್ತಾಗಿದೆ. ಒಂದು ಎಲೆಗಳು ತುಂಬ ಅಗಲಾಗಿ ಬರ್ತಕ್ಕಂಥದ್ದು, ಒಂದು ಎಲೆ ಅಗಲಾಗಿ ಬಂದರೆ ಚಿಪ್ಪುಗಳು ದೊಡ್ಡದಾಗಿ ಬರ್ತವೆ, ಚಿಪ್ಪುಗಳು ದೊಡ್ಡದಾಗಿ ಬರೋದ್ರಿಂದ ಫಿಂಗರ್ಸ್ ಜಾಸ್ತಿ ಇರ್ತವೆ. ಸೊ ಹೀಗಾಗಿ ಒಂದಕ್ಕೊಂದು ರಿಲೇಷನ್ ಇರ್ತಕ್ಕಂಥದ್ದು. ಸೊ ಎಲೆನಲ್ಲೇ ನಾವು ಐಡೆಂಟಿಫೈ ಮಾಡ್ತಕ್ಕಂಥದ್ದು ಏನು ನ್ಯೂನತೆ ಇದೆ ಅಂತ, ಆವಾಗ ಅದನ್ನು ಸ್ಪ್ರೇ ಕೊಡ್ತಾ ಹೋಗೋದ್ರಿಂದ ಇಳುವರಿ ಚೆನ್ನಾಗಿ ಬಂದಿರತಕ್ಕಂಥದ್ದೆ. ಸುಮಾರು IHR ಪ್ರಕಾರ 10-15% ಇಳುವರಿ ಜಾಸ್ತಿ ಅಂತ ಅವರು ಹೇಳ್ತಾರೆ. ಸೊ ಇನ್ನೂ ಇಲ್ಲಿ ಇಳುವರಿ ಚೆನ್ನಾಗಿ ಬಂದಿರತಕ್ಕಂಥದ್ದಿದೆ. ಬಟ್ ಚಾಚಾ ತಪ್ಪದೆ ಅವರು ಇದನ್ನು ಮಾಡ್ಕೊಂಬಂದಿದ್ದಾರೆ ಸರ್. ಇದು ಅಭಿವೃದ್ಧಿ ಪಡಿಸುವಂತಹ ತಂತ್ರಜ್ಞಾನಗಳು ಯಶಸ್ವಿ ಆಗಬೇಕಾದ್ರೆ ಅದರ ಅನುಷ್ಠಾನವೂ ಸಹ ಚಾಚು ತಪ್ಪದ ಹಾಗೆ ಆಗಬೇಕಾಗತ್ತೆ. ಆ ನಿಯಮಗಳು ಏನಿರುತ್ತೆ ಅದೇ ಥರ ಆಗಬೇಕಾಗತ್ತೆ. ಅದನ್ನು ಮಾಡಿದ್ದೀರಿ ಮಹಾದೇವ ನಾಯ್ಕ ಅವರೇ. ಈಗಾಗಲೇ ತಜ್ಞರಾದ JG ರಾಜಣ್ಣ ಅವರು ನಿಮ್ಮ ಬಗ್ಗೆ ಹೇಳಿದ್ದಾರೆ. ಖಂಡಿತ ಕೃಷಿಯಲ್ಲಿ ನಿಮಗೆ ಒಳ್ಳೆಯ ಯಶಸ್ಸಿಗಲಿ, ಆದಾಯವನ್ನು ದುಪ್ಪಟ್ಟುಗೊಳಿಸುವಂತಹ ಒಂದು ಯೋಜನೆ ಏನಿದೆ ಅದು ನಿಮ್ಮಲ್ಲಿ ಫಲಪ್ರದವಾಗಿ ನಿಮ್ಮ ಕೃಷಿ ಭೂಮಿಯಲ್ಲಿ ಈಡೇರಲಿ. ನೀವು ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಅನ್ನೋ ಕಾರಣದಿಂದನೇ ಮಾದರಿ ರೈತರು ಅಂತ ನಿಮ್ಮನ್ನು ಗುರುತಿಸಲಾಗಿದೆ. ಇದು ಭಾಳಷ್ಟು ಜನರಿಗೆ ಪ್ರೇರಣೆಯನ್ನು ನೀಡಲಿ ಅಂತ ನಾವು ಆಶಿಸ್ತೀವಿ. ಇಷ್ಟೆಲ್ಲ ಮಾತಾಡಿದ ಮೇಲೂ ಕೆಲವರಿಗೆ ಅನ್ನಿಸ್ತಿರುತ್ತೆ ನಾವು ಮಾದೇವ ನಾಯಕ ಅವರಿಗೆ ಒಂದಿಷ್ಟು ಮಾತನಾಡಿಸಿ ಕೆಲವು ಮಾಹಿತಿ ತಿಳ್ಕೊಬೋದಾಗಿತ್ತು ಅಂತ. ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿ. 80-73-91-18-26 80-73-91-18-26 ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ. 80-73-91-18-26 ಭಾಳ ಸಂತೋಷ ಮಾದೇವ ನಾಯ್ಕ ಅವರೇ. ಇಷ್ಟೊತ್ತು ನಿಮ್ಮ ಕೃಷಿಯ ಬದುಕಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದೀರಿ. ಮುಂದಿನ ದಿನಗಳಲ್ಲೂ ಈಗಿರುವಂತಹ ಆತ್ಮವಿಶ್ವಾಸ ಇನ್ನೂ ಹೆಚ್ಚಾಗಲಿ, ಇನ್ನಷ್ಟು ಜನರಿಗೆ ನಿಮ್ಮಿಂದ ಅನುಕೂಲ ಆಗಲಿ, ಪ್ರೇರಣೆ ಸಿಗಲಿ ಅಂತ ನಾವು ಆಶಿಸ್ತೀವಿ. ನಮಸ್ಕಾರ. ನಮಸ್ಕಾರ ಸರ್. ತೋಟಗಾರಿಕೆ ಬೆಳೆಗಳ ನಿರ್ವಹಣೆಯಲ್ಲಿನ ಅನುಭವವನ್ನು ಕುರಿತು ಮೈಸೂರು ತಾಲೂಕು ವರುಣಾ ಹೋಬಳಿ ಆಯರಹಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ AH ಮಹದೇವ ನಾಯಕ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು SS ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಸಂರಕ್ಷಣೆಯ ಪ್ರಾಮುಖ್ಯತೆಯನ್ನು ಕುರಿತು ಮಂಡ್ಯದ VC ಫಾರಂನಲ್ಲಿರುವ